ರೇಷ್ಮೆ ಐಸಿರಿ ಬೆಳೆಯರು ಕೃಷಿಕರ ಪಾಲಿಗೆ ಸಿರಿಸಿರಿ. ಡಾಕ್ಟರ್ ಮಹಿಬಾ ಹೆಲನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ರೇಷ್ಮೆ ಹುಳುಗಳನ್ನು ಕಾಡುವಂತಹ ಊಜಿ ನೊಣಗಳನ್ನು ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಬಹುದು, ಈ ಊಜಿ ನೊಣಗಳ ಜೀವನ ಚರಿತ್ರೆ, ಇವು ಯಾಕೆ ಬರ್ತವೆ, ಎಷ್ಟು ಹಾನಿ ಮಾಡ್ತವೆ, ಯಾವ ರೀತಿ ಇದನ್ನು ಸಮಗ್ರವಾಗಿ ಹತೋಟಿ ಮಾಡ್ಬೋದು, ಊಜಿ ನೊಣ ಬಿಟ್ಟರೆ ಬೇರೆ ಕೀಟಗಳು ಯಾವುದಾದ್ರೂ ರೇಷ್ಮೆ ಹುಳುಗಳನ್ನು ಬಾಧೆಗೆ ಈಡ್ಮಾಡ್ತವ, ಮೈಸೂರಿನಲ್ಲಿರುವಂತಹ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ಸಂಶೋಧನೆಗಳನ್ನು ಮಾಡಿದೆ, ರೈತರಿಗೆ ಏನು ಮಾಹಿತಿಯನ್ನು ನೀಡುತ್ತಾ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮ್ಯಾಂಗೋ ಇಂದ ಬರ್ತಾ ಅಂತ ಆ ಥರ ಅಲ್ಲ, ಇದು ಏನಂದ ಊಜಿ ನೊಣೆ ಹುಳುವೇ ಬೇಕು, ನಮ್ದು ರೇಷ್ಮೆ ಹುಳುವಲ್ಲೇ ಮೊಟ್ಟೆ ಇಟ್ಟು ಅದು ನೆಕ್ಸ್ಟ್ ಜನರೇಷನ್ ಇದು ಬರೋದು. ಹಾಗೆ ಏನಂದ ಫಸ್ಟು ನಾವು ರೇರಿಂಗ್ ಶುರು ಮಾಡಿದ್ದೀರಂತ, ಯೂಶ್ವಲಿ ಇದು ಥರ್ಡ್ ಇನ್ಸ್ಟಾರ್ ಆಗುವಾಗ, ಫಸ್ಟ್ ಇನ್ಸ್ಟಾರ್ ಸೆಕೆಂಡ್ ಇನ್ಸ್ಟಾರಲ್ಲಿ ಊಜಿ ನೊಣ ಇದು ಮೊಟ್ಟೆ ಇಡಲ್ಲ, ಥರ್ಡ್ ಇನ್ಸ್ಟಾರ್ ಅಂತ ಶುರು ಮಾಡುತ್ತೆ. ಈಗ ಥರ್ಡ್ ಇನ್ಸ್ಟಾರ್ ಅಂತ ಏನಾಗುತ್ತೆ, ಈ ಊಜಿ ನೊಣ ಮುಂಚೆ ಎಲ್ಲ ಫಸ್ಟು ರೇರಿಂಗ್ ಮಾಡುವಾಗಲೇ ಒಂದು 10 ವರ್ಷ ಮುಂಚೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಈಗ ಊಜಿ ನೊಣ ಒಂದು ಏರಿಯಾದಲ್ಲಿ ತುಂಬ ಜಾಸ್ತಿ ಇದೆ ಅಂತ ರೈತರಿಗೆ ಅವರು ಅಡ್ವೈಸ್ ಮಾಡ್ತಾರೆ, ನೀವು ಒಂದೆರಡು ರೇರಿಂಗ್ ಸ್ಕಿಪ್ ಮಾಡಿಬಿಡಿ ಅಂತ. ಹಂಗೆ ಅಂತ ಆ ಸೈಕಲ್ ನಾವು ಡಿಸ್ಟರ್ಬ್ ಮಾಡ್ಬೋದು, ಹಂಗೆ ಅಂದರೆ ಅದು ಕಂಟಿನ್ಯೂ ಆಗಿ ಬರಲ್ಲ ಅಂತ, ಹಂಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಈಗ ಏನಂತ ತುಂಬ ರೈತರು ನಾವು ಈಗ ನನ್ನೆ ಮೊನ್ನೆ ಎಲ್ಲ ನೋಡುವಾಗ ಕಂಟಿನ್ಯೂಸ್ ಕಾಲ್, 24 ಅವರ್ಸ್ ನನಗೆ ಕಾಲ್ ಬರ್ತಾ ಇರ್ತದೆ, ಊಜಿ ನೊಣದು ತುಂಬ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಊಜಿದು ಸೀಸನ್ ಅಂತ ರೌಂಡ್ ದ ಇಯರ್ ಜಾನ್ವರಿ ಟು ಡಿಸೆಂಬರ್ ಬರೀ ನಮಗೆ ಊಜಿದು ಪ್ರಾಬ್ಲಮ್ ಇರುತ್ತೆ, ಬಟ್ ಜಾಸ್ತಿ ಇರೋದು ರೈನಿ ಸೀಸನಲ್ಲಿ ಊಜಿದು ಪ್ರಾಬ್ಲಮ್ ತೊಂದರೆ ತುಂಬ ಜಾಸ್ತಿ ಇರುತ್ತೆ, ತುಂಬ ಲಾಸ್ ಆಗ್ತಾ ಇದೆ. ಬಟ್ ತುಂಬ ರೈತರು ಇನ್ನೊಂದು ಈಗ ರೈತರು ಹೇಳ್ತಾ ಇದ್ದಾರೆ ತುಂಬ ಲಾಸ್ ಆಗ್ತಾ ಇದೆ ಅಂತ. ಏನಂತ ಇದು ಏನಕ್ಕೆ ಇಷ್ಟು ಲಾಸ್ ಬರೋದು ಆ ಥರ, ಇನ್ನೊಂದು ಉಜಿದು ಪ್ರಾಬ್ಲಮ್ ತುಂಬ ಜಾಸ್ತಿ ಆಗೋದು, ನಮ್ಮದು ಈಗ ಮುಂಚೆ ಪ್ರಾಕ್ಟೀಸ್ ಥರ ಅಲ್ಲ, ಈಗ ಒಂದೊಂದು ಬೆಳೆಗೆ ನಾವು ಗ್ಯಾಪ್ ಕೊಡ್ತಾನೆ ಇಲ್ಲ, ಈಗ ಒಂದು ಬೆಳೆ ಆಗಿದೆ ಅಂತ ಈಗ CRC ಎಲ್ಲ ಚಾಕಿ ಸೆಂಡರಿಂದ ಹುಳು ತರೋದಿಂದ ನಿಮಗೂ ಏನಂತ 20 ದಿನವೇ ರೈತರು ರ್ಯಾರಿಂಗ್ ಮಾಡೋದು, ಆಮೇಲೆ ಇದು ಕೊಕ್ಕುನ್ ಕೊಟ್ಟು ಮಾರ್ಕೆಟಿಂಗ್ ಹಾಕ್ಬಿಟ್ಟು ನೆಕ್ಸ್ಟ್ ವಿದಿನ್ ಕೆಲವು ರೈತರೇ 1-2 ದಿನ ಗ್ಯಾಪ್ ಕೊಡೋದು, ಮತ್ತೆ ರೈತರು ಇನ್ನೊಂದು ಇದಿರುತ್ತೆ ಇಮ್ಮಿಡಿಯೇಟ್ಲಿ ವಿದಿನ್ 3-4 ಡೇಸ್ ಮತ್ತೆ ಬೆಳೆ ಶುರು ಮಾಡ್ತೀರಾ. ಆಗ ಏನಾಗುತ್ತೆ, ನಿಮ್ಮದು ಆ ಮುಂದೆ ಬೆಳೆಯೋದು ಕೋಶ ಇರುತ್ತೆ, ಆ ಮ್ಯಾಗಾಟ್ಸ್ ಆಗಿರೋದು ಕೋಶ ಆಗಿರುತ್ತೆ, ಅದರಿಂದ ಚಿಟ್ಟೆ ಬರೋದಕ್ಕೂ ನಿಮಗೂ 10-12 ದಿನ ಆಗುತ್ತೆ. ಆ ಟೈಮಲ್ಲಿ ಕರೆಕ್ಟಾಗಿ ಚಿಟ್ಟೆ ಬರುವಾಗ ನಿಮ್ಮದು ಊಜಿದ್ದು ನೊಣ ಬರುವಾಗ ನಿಮಗೂ ಇಲ್ಲಿ ನೆಕ್ಸ್ಟ್ ರ್ಯಾರಿಂಗ್ ಬಂದಿರುತ್ತೆ, ಆಗ ಅಲ್ಲೇ ಅದು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಆಗ್ತಾ. ಈಗ ಮುಂಚೆಯೆಲ್ಲ ನಾವು ನಮ್ಮದು ರೆಕಾರ್ಡಿಂದ ಒಂದು 15% ಮ್ಯಾಕ್ಸಿಮಮ್ 5-15%, ಈಗ ಎಲ್ಲ ಈವನ್ ಕೆಲವು ರೈತರು ಅಪ್ ಟು 30% ಬರೀ ಅದರಿಂದ ಲಾಸ್ ಆಗ್ತಾ ಇದೆ ಅಂತ ನಮಗೂ ಹಾವೇರಿ ಜಿಲ್ಲೆ ಅಂತೆಲ್ಲ ಫೋನ್ ಮಾಡುವಾಗ ಆಗ ಹೇಳ್ತಾ ಇದ್ದಾರೆ ಅಷ್ಟೊಂದು ಲಾಸ್ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಇನ್ನೊಂದು ಊಜಿ ನೊಣನ ಕಂಟ್ರೋಲ್ ಮಾಡೋದು ತುಂಬ ಈಸಿಯಾಗಿ, ನಮಗೂ ಬೇರೆ ಏನು ಔಷಧಿ ಬೇಕಾಗಿಲ್ಲ, ನ್ಯಾಚುರಲಾಗಿ ಜೈವಿಕ ನಿಯಂತ್ರಣದಲ್ಲೇ ನಾವು ತುಂಬ ಈಸಿಯಾಗಿ ರೈತರು ಕಂಟ್ರೋಲ್ ಮಾಡ್ಬೋದು, ಅಷ್ಟೊಂದು ಎಲ್ಲ ಕ್ರಮಗಳು ನಮ್ಮ ಹತ್ರ ಇದೆ, ನಾನು ಅದ ಬಗ್ಗೆ ನಿಮಗೂ ಎಲ್ಲ ಹೇಳ್ಕೊಡ್ತೀನಿ, ಆ ಥರ ನೀವು ಮಾಡಿದ ಸಾಕು. ಈಗ ಫಸ್ಟು ಏನು ಮಾಡೋದಂತ, ಎಲ್ಲ ರೈತರು ಹುಳು ಮನೆ ಕಟ್ತಾ ಇದ್ದಾರಂತ ಏನು ಮಾಡ್ತೀರಾ, ಫಸ್ಟೇ ನೀವು ಸುತ್ತು ಮೆಶ್ ಹಾಕ್ತೀರಾ, ಅದು ಒಂದು ಎಲ್ಲ ರೈತರು ಮಾಡೋದೆ, ಎಲ್ಲ ರೈತರು ಇನ್ನೊಂದು 1-2 ವರ್ಷ ಆಗುವಾಗ ಏನಾಗುತ್ತೆ, ಮೆಶಲ್ಲಿ ಎಲ್ಲ ತೂತ ಬಂದಿರುತ್ತೆ, ಅದು ನಾವು ಸರಿಯಾಗಿ ಇದು ಮಾಡಿಲ್ಲ. ಅದು ಆ ಥರ ಅದು ಫಸ್ಟ್ ಏನಂತ ಮೆಶ್ ಹಾಕಬೇಕು, ಮನೆ ಸುತ್ತು ಕಿಟಕಿಯಲ್ಲಿ ಎಲ್ಲ ಮೆಶ್ ಹಾಕಬೇಕು, ಬಾದಿಲ್ ಕಡೆ ನೀವು 1-3 ಲೇಯರ್ ಬರೋ ತಂಗ ಮೆಶ್ ಹಾಕಬೇಕು. ಈ ಸೊಳ್ಳೆ ಬರ್ದ ಆ ಥರ ಹಾಕಿರೋದು ಸಾಕು, ಆ ಥರದ್ದು ಹಾಕ್ಬೋದು, ಮೆಶ್ ಹಾಕಬೇಕು. ಈ ಮೆಶಲ್ಲಿ ಏನಾದರೂ ತೂತ ಇದೆ ಅಂತ ಅದೆಲ್ಲ ಚೆನ್ನಾಗಿ ಕ್ಲಿಯರ್ ಮಾಡಿ ಇಡಬೇಕು. ಹಂಗೆಂದ ಫಸ್ಟು ಅದು ಒಂದು ಮೆಥಡ್. ಇನ್ನೊಂದು ನಾನು ಹೇಳ್ತೀನಿ, ನಾವು IPM ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಯಾವುದೇ ಇದೆ ಅಂತಲೂ ನಾವು ಕಂಟ್ರೋಲ್ ಮಾಡೋದಕ್ಕೆ ಒಂದೇ ಮೆಥಡಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ನಾವು ಎಲ್ಲ ಏನೇನು ಇದೆಯೋ ಅದೆಲ್ಲ ಸೇರಿಸಿಯೇ ನಾವು 100% ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ. ಓಕೆ, ಫಸ್ಟ್ ಮೆಶ್ ಹಾಕೋದ್ರಿಂದ ಉಜಿ ಒಳಗಡೆ ಬರೋದು ನಾವು ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು ಏನಂತ, ಈಗ ನಾವು ಸೊಪ್ಪು ತಗೊಂಡು ಹೋಗ್ತೀವಿ, ಹುಳು ಮನೆ ಒಳಗಡೆ ಹೋಗ್ತೀವಿ ಬರ್ತೀವಿ ಆ ಥರ ಇರುವಾಗ ನಮ್ಮದು ಡೋರಿಂದಾನು ಒಳಗಡೆ ಉಜಿ ಬರೋದಕ್ಕೆ ಸಾಧ್ಯತೆ ಇದೆ, ನಮ್ಮ ಜೊತೆಯಲ್ಲೇ ಬಂದ್ಬಿಡುತ್ತೆ. ಇನ್ನೊಂದನ್ನು ಹೇಳಿದಿರಂತ, ನೀವು ಸೊಪ್ಪು ತಗೋವಾಗಲೇ ಗೊತ್ತಾಗುತ್ತೆ, ಅದು ಸೊಪ್ಪು ಕಟ್ ಮಾಡುವಾಗಲೇ ಅಲ್ಲೇ ಸುತ್ತಾ ಇರುತ್ತದೆ, ಸೊಪ್ಪು ಜೊತೆಯಲ್ಲೇ ಒಳಗಡೆ ಕುತ್ಕೊಂಡು ಬೇಗ ಒಳಗಡೆ ಮನೆ ಒಳಗಡೆ ಬಂದ್ಬಿಡುತ್ತೆ, ಆ ಥರನೂ ಅದು ಬರುತ್ತೆ. ಆ ಥರ ಏನು ಮಾಡಬೇಕು, ಒಂದು ಫುಲ್ಲು ಸುತ್ತು ಮೆಶ್ ಹಾಕೋದು, ಇನ್ನೊಂದು ಡೋರ್ಗೆ ಮೆಶ್ ಹಾಕುವಾಗ ಡೋರಲ್ಲಿ ಒಂದೊಂದು ಎಕ್ಸ್ಟ್ರಾ ಒಂದು ಹುಳು ಮನೆ ಡೋರಲ್ಲಿ ಒಂದು ಕಡೆ ಒಂದು ಎಕ್ಸ್ಟ್ರಾ ಸೊಳ್ಳೆ ಬರ್ದು ಹಾಕಿ ಇದು ಮಾಡಿದ್ದೀರಂತ, ಏನಂತ ಅದರಲ್ಲಿ ಬಂದ್ಬಿಟ್ಟು ಏನಾದರೂ ಒಂದು ಉಜಿ ಒಳಗಡೆ ಬಂದಿದೆ ಅಂತಲೂ ಅಲ್ಲಿ ಸ್ವಲ್ಪ ಸಿಕ್ಕಾಕೊಳ್ತೆ, ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ಬರ್ಬೋದು, ಅಲ್ಲಿಂದ ಅಲ್ಲೇ ನೀವು ಸಾಯಿಸ್ಬೋದು, ಆ ಥರನೂ ಮಾಡ್ಬೋದು. ಅದು ಒಂದು ಮೆಥಡ್, ಮೆಶ್ ಹಾಕೋದು ಒಂದು ಮೆಥಡ್. ನೆಕ್ಸ್ಟ್ ಏನಂತ, ಇನ್ನೊಂದು ಉಜಿ ಟ್ರ್ಯಾಪ್ ಅಂತ, ನಿಮ್ಗೆಲ್ಲರಿಗೂ ಗೊತ್ತು, ಇದು ತುಂಬ ವರ್ಷದಿಂದ ಒಂದು 10 ವರ್ಷ ಮುಂಚೆನೆ ಅದು ಇದೆ, ಉಜಿ ಟ್ರ್ಯಾಪ್ ಇದೆ. ಉಜಿ ಟ್ರ್ಯಾಪ್ ಅಂತ ಬೇರೆ ಏನೂ ಇಲ್ಲ, ಈ ಥರ ಡಿಪ್ಟಿರೆನ್ಸ್, ನಮ್ಮದು ಉಜಿ ಫ್ಲೈಯು ಡಿಪ್ಟಿರೆನ್, ಯೂಶ್ವಲಿ ಡಿಪ್ಟಿರೆನ್ಸ್ ಎಲ್ಲೋ ಕಲರ್ಗೆ, ಇನ್ಸೆಕ್ಟ್ಸ್ ಎಲ್ಲೋ ಕಲರ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಆ ಥರ ಏನಂತ, ಈ ಉಜಿ ಟ್ರ್ಯಾಪ್ ಅಂತ ಒಂದು ಪ್ಯಾಕೆಟಲ್ಲಿ ನಿಮ್ಗೆ 100 ಟ್ಯಾಬ್ಲೆಟ್ ಥರನೇ ಇರುತ್ತೆ, ಅದು ನೋಡೋದಕ್ಕೂ ಅರ್ಶಿನ ಕಲರ್ದಲ್ಲಿ ಇರುತ್ತೆ, 100 ಟ್ಯಾಬ್ಲೆಟ್ ಇರುತ್ತೆ ಒಂದು ಪ್ಯಾಕೆಟಲ್ಲಿ. ನೀವು ಅದರಿಂದ ಒಂದು ಟ್ಯಾಬ್ಲೆಟ್ ತಗೊಂಡು, ಈಗ ಚಾಕಿ ತರ್ತೀರ, ರೈತರೆಲ್ಲರೂ ಇವತ್ತು ಚಾಕಿ ತರ್ತೀರಂದ ಫಸ್ಟ್ ಏನು ಮಾಡಬೇಕು, ಎಲ್ಲ ಡಿಸ್ಇನ್ಫೆಕ್ಷನ್ ಎಲ್ಲ ಮಾಡಿ ಇವತ್ತು ಚಾಕಿ ತರ್ತೀರಂದ ಡಿಸ್ಇನ್ಫೆಕ್ಷನ್ ಮಾಡಿಬಿಟ್ಟು ಚಾಕಿ ತಂದಿಟ್ಬಿಟ್ಟು ಹುಳು ಮನೆ ಸುತ್ತು ನಿಮ್ಗೆ ಏನಂದ ಏನು ಎಷ್ಟು ಕಿಡಿಕಿ ಇದೆಯೋ ಕಿಡಿಕಿ ಹತ್ರ ಒಂದು ವೈಟ್ ಕಲರ್ ತಟ್ಟೆಗೆ ಒಂದು ಟ್ಯಾಬ್ಲೆಟ್ ಒಂದು ತಟ್ಟೆಗೆ ಹಾಕ್ಬಿಟ್ಟು ಒಂದು ಲೀಟರ್ ನೀರು ಹಾಕ್ಬಿಟ್ಟು ನೀವು ಸ್ವಲ್ಪ ಟೈಮ್ ಒಂದು 10 ಮಿನಿಟ್ ಬಿಟ್ಬಿಟ್ಟು ಅದೆಲ್ಲ ಡೈಲ್ಯೂಟ್ ಆಗಿ ಇದಾಗಿರುತ್ತೆ, ಎಲ್ಲೋ ಕಲರ್ ಬಂದ್ಬಿಡುತ್ತೆ. ನೀವು ಆಮೇಲೆ ಮತ್ತೆ ಬೇಕಂದ್ರೆ ಒಂದು 5-6 ದಿನ ಆದಮೇಲೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಸ್ವಲ್ಪ ನೀರು ಹಾಕ್ಬೋದು. ಒಂದೊಂದು ಕಿಡಿಕಿ ಹತ್ರೇನು ಹೊರಗಡೆನೂ ಹಾಕ್ಬೋದು, ಒಳಗಡೆನೂ ಹಾಕ್ಬೋದು. ಅದೇನಂತ, ನಿಮಗೂ ಈಗ ಉಜಿ ಮನೆ ಒಳಗಡೆ ನಮ್ಮದು ಹುಳು ರ್ಯಾರಿಂಗ್ ಮಾಡ್ತಾ ಇದ್ದೀರಾ, ಅದರದ್ದು ಸ್ಮೆಲ್ಗೂ ಫಸ್ಟ್ ಏನಂತ ಕಿಡಿಕಿಯಲ್ಲೇ ಬಂದು ಉಜಿ ಕುತ್ಕೊಳ್ಳೋದು. ಕುತ್ಕೊಳ್ಳುವಾಗ ಅದು ಏನು ಮಾಡುತ್ತೆ, ಈ ಯೆಲ್ಲೋ ಕಲರ್ಗೆ ಅಟ್ರ್ಯಾಕ್ಟ್ ಆಗಿಬಿಟ್ಟು ಅಲ್ಲೇ ಬಿದ್ದು ಸತ್ತೋಗುತ್ತೆ. ಇದೇ ಥರನೇ ಸಪೋಸ್ ಮನೆ ಒಳಗಡೆ ಬಂದಿದೆ, ಒಳಗಡೆ ಬಂದದ ಮೇಲೆ ಏನು ಮಾಡುತ್ತೆ, ಮೊಟ್ಟೆ ಇಡುತ್ತೆ ಫುಲ್. ಅದು ಇನ್ನೊಂದು ನಾನು ಹೇಳ್ತೀನಿ, ಈ ಉಜಿ ನಾನು ಅದು ಫಸ್ಟ್ ಹೇಳೋದಕ್ಕೆ ಮರ್ದೋಗ್ಬಿಟ್ಟಿದ್ದೀನಿ, ಒಂದು ಉಜಿ ನೋಣೆ ಆವರೇಜ್ ಆಗಿ 250 ಅಪ್ ಟು 500 ಮೊಟ್ಟೆ, 500 ಮೊಟ್ಟೆ ಬಡೆ ಒಂದು ಉಜಿ ಫೀಮೇಲ್ ಮೊಟ್ಟೆ ಇಡುತ್ತೆ. ಆಗ ನೀವು ಮನೆ ಒಳಗಡೆ ಬಂದ ತಕ್ಷಣ ಏನಾಗುತ್ತೆ, ಆ 250 ಅಲ್ಲಿಂದ 500 ಮೊಟ್ಟೆನು ಒಂದೇ ಸತಿ ಇಟ್ಬಿಟ್ಟು ಹೋಗಲ್ಲ, ಅದು ಸ್ವಲ್ಪ ಫಸ್ಟ್ ಸ್ವಲ್ಪ ಮೊಟ್ಟೆ ಇಡುತ್ತೆ, ಆಮೇಲೆ ಏನಾಗುತ್ತೆ ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ ಆ ಕಿಡಿಕೆ ಹತ್ರನೇ ಹೋಗಿ ಕುತ್ಕೊಳ್ಳುತ್ತೆ. ಹಂಗೆ ಕುತ್ಕೊಳ್ಳುವಾಗ ಏನಾಗುತ್ತೆ, ಅಲ್ಲೂ ಈ ಯೆಲ್ಲೋ ಕಲರ್ ನೀರಿಗೂ ಅಟ್ರ್ಯಾಕ್ಟ್ ಆಗಿಬಿಟ್ಟು ಅಲ್ಲಿ ಬಿದ್ದು ಸತ್ತೋಗುತ್ತೆ. ಫಸ್ಟ್ ಏನು ಮಾಡೋದೇ ಹೇಳಿದ್ದೀನಿ, ನಿಮ್ಗೂ ಮನೆ ಹೊರಗಡೆ ಒಂದೊಂದು ಕಿಡಿಕೆ ಹತ್ರೇನು ಕಿಡಿಕೆ ಹತ್ರನೇ ಇಡಬೇಕು, ಡೋರ್ ಇದೆ ಅಂದ ಡೋರ್ ಹತ್ರೇನು 2 ಇಡಬೇಕು, ಒಂದೊಂದು ಕಿಡಿಕೆ ಹತ್ರೇನು ಒಂದು, ಮನೆ ಒಳಗಡೆ ಹೊರಗಡೆ 2 ಕಡೆಯೂ ಕಿಡಿಕೆ ಹತ್ರ ನೀವು ಇಟ್ಬಿಟ್ಟ, ಅದರಲ್ಲೂ ಅಟ್ರ್ಯಾಕ್ಟ್ ಆಗಿ ಸ್ವಲ್ಪ ಉಜಿ ನಿಮ್ಗೂ ಇದರಿಂದ ಒಂದು 15-20% ಉಜಿ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಏನಂತ, ಇದು ಸೆಕೆಂಡ್ ಮೆಥಡ್ ಹೇಳಾಯಿತು. ನೆಕ್ಸ್ಟ್ ಥರ್ಡ್ ಅಂತ, ನಮ್ಮ ಹತ್ರ ಒಂದು ಪರತಂತ್ರ ಜೀವಿ, ನಿಮ್ಗೆಲ್ಲರಿಗೂ ಪರತಂತ್ರ ಜೀವಿ ನ್ಯಾಚುರಲ್ ಎನಿಮೀಸ್ ಅಂತ ಜೈವಿಕ ನಿಯಂತ್ರಣ, ಇದರಲ್ಲಿ ಏನಂತ 2 ಮೆಥಡ್ ಇದೆ, ಒಂದು ಪರಪಕ್ಷಗಳು ಇನ್ನೊಂದು ಪರತಂತ್ರ ಜೀವಿ ಅಂತ. ಪರತಂತ್ರ ಜೀವಿ ಅಂತ ಹೇಳದಂತ ಇದೇನಂತ, ಇನ್ನೊಂದರಲ್ಲಿ ಹೋಗಿ ಮೊಟ್ಟೆ ಇಟ್ಬಿಟ್ಟು, ಈಗ ಸೇಮ್ ನಮ್ಮದು ಊಜಿನೂ ಹೇಳ್ದಲ್ಲ ಅದು ಒಂದು ಪರತಂತ್ರ ಜೀವಿ ಅಂತ ಹೇಳ್ಬೋದು, ಏನಂತ ಅದು ನಮ್ಮದು ರೇಷ್ಮೆ ಹುಳುವಲ್ಲಿ ಮೊಟ್ಟೆ ಇಡುತ್ತೆ. ಇದೇ ಥರ ಈ ಪರತಂತ್ರ ಜೀವಿದ ಹೆಸರಂದ ನಿಸೋಲಿನ್ಸ್ ಥೈಮಸ್, ತುಂಬ ರೈತರಿಗೂ ಗೊತ್ತು, ತುಂಬ ರೈತರು ಈಗ ಕಂಟಿನ್ಯೂಸ್ ಆಗಿ ಒಂದೊಂದು ಬೆಳೆಗೂ ನಮ್ಮ ಹತ್ರ ತಗೊಳ್ಳೋ ರೈತರು ಇದ್ದಾರೆ. ಈ ನಿಸೋಲಿನ್ಸ್ ಥೈಮಸ್ ಅಂತ ಪ್ಯಾರಾಸಿಟಾಯ್ಡ್ ಅಂತ ಪರತಂತ್ರ ಜೀವಿ, ಇದು ಏನು ಮಾಡುತ್ತೆ ಗೊತ್ತಾ, ಇದು ಹೋಗ್ಬಿಟ್ಟು ನಮ್ಮದು ಊಜಿದು ಕೋಶದಲ್ಲಿ ಮೊಟ್ಟೆ ಇಡೋ ಪರತಂತ್ರ ಜೀವಿ. ಪರತಂತ್ರ ಜೀವಿಯಲ್ಲಿ ತುಂಬ ವೆರೈಟೀಸ್ ಇದೆ, ಮೊಟ್ಟೆಯಲ್ಲಿ ಮೊಟ್ಟೆ ಇಡೋ ಪರತಂತ್ರ ಜೀವಿ ಇದೆ, ಹುಳುವಲ್ಲಿ ಮೊಟ್ಟೆ ಇಡೋ ಪರತಂತ್ರ ಜೀವಿ ಇದೆ, ಆಮೇಲೆ ಕೋಶದಲ್ಲಿ ಮೊಟ್ಟೆ ಇಡೋ ಪರತಂತ್ರ ಜೀವಿ. ಈ ಪರತಂತ್ರ ಜೀವಿ ನಿಸೋಲಿನ್ಸ್ ಥೈಮಸ್ ಅಂತ ಹೇಳೋ ಪರತಂತ್ರ ಜೀವಿ, ಇದು ಕೋಶದಲ್ಲಿ ಊಜಿದು ಕೋಶದಲ್ಲಿ ಮೊಟ್ಟೆ ಇಡೋ ಪರತಂತ್ರ ಜೀವಿ. ಈ ಪರತಂತ್ರ ಜೀವಿ ನಾವು ಏನು ಮಾಡ್ತೀವಿ ಗೊತ್ತಾ, ನಾವು ನಮ್ಮ ಕಡೆ CSRTI ಮೈಸೂರಲ್ಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಲೆಬಾರೇಟ್ರಿಯಲ್ಲಿ ನಾವು ತುಂಬ ವರ್ಷಗಳಾಗಿ, ನಾವು ಅಲ್ಲ ಇದು ಮುಂಚೆ ಇರೋ ಸೈಂಟಿಸ್ಟು ತುಂಬ ವರ್ಷಗಳಾಗಿ ಇದು ಪ್ರೊಡಕ್ಷನ್ ಮಾಡಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇದು ಏನಂತ, ನಾವು ಇದು ಪ್ರೊಡಕ್ಷನ್ ಮಾಡೋದು ಮನೆ ನೊಣದ ಕೋಶದಲ್ಲೇ ನಾವು ಪ್ರೊಡಕ್ಷನ್ ಮಾಡೋದು. ಈಗ ಮನೆ ನೊಣದ ಕೋಶದಲ್ಲಿ ಪ್ರೊಡಕ್ಷನ್ ಮಾಡಿಬಿಟ್ಟು ಏನಂತ, 50 ml ನಿಮಗೂ ಎಲ್ಲರಿಗೂ ಗೊತ್ತು, 2 ಪೌಚ್ ಅಂತ, 100 ಮೊಟ್ಟೆಗೆ 2 ಪೌಚ್ ಬೇಕು ಅಂತ ಹೇಳ್ತೀವಿ. 2 ಪೌಚ್ ಅಂತ ಬೇರೆ ಏನೂ ಇಲ್ಲ, 1 ಪೌಚಲ್ಲಿ ಈ ಮನೆ ನೊಣದ ಕೋಶ ನಿಸೋಲಿನ್ಸ್ ಥೈಮಸ್ ಅಂತ ಪರತಂತ್ರ ಜೀವಿ ಮೊಟ್ಟೆ ಇಟ್ಟಿರ ಮನೆ ನೊಣದ ಕೋಶ ನಾವು 50 ml ಹಾಕ್ತೀವಿ 1 ಪೌಚಕ್ಕೆ. ಓಕೆ, ಒಂದು ಪೌಚ್ ಅಂದ 50 ಮೊಟ್ಟೆಗೆ ಒಂದು ಪೌಚ್, 100 ಮೊಟ್ಟೆಯಿಂದ ನೀವು 2 ಪೌಚ್ ಹಾಕಬೇಕು. ಹಂಗೆ ಅಂದರೆ 2 ಪೌಚ್ ಏನು ಮಾಡಬೇಕು, ನೀವು ತಗೊಂಡೋಗಿ ನಿಮ್ಮದು ಹುಳು ಮನೆಯಲ್ಲೇ ರ್ಯಾಕ್ ಇದೆ ಅಲ್ವಾ, ರ್ಯಾಕಲ್ಲಿ ಕಟ್ಬಿಟ್ಟ ಒಂದು ದಾರೆಯಲ್ಲಿ ಕಟ್ಬಿಟ್ಟು ರ್ಯಾಕಲ್ಲಿ ಕಟ್ಟಿ ಇಟ್ಬಿಟ್ಟ ಸಾಕು. ಕಟ್ಬಿಟ್ಟಿದ್ದರಿಂದ ಏನಾಗುತ್ತೆ, ಅದರಿಂದ ಒಂದು ಚಿಟ್ಟೆ ಹೊರಗಡೆ ಬರುತ್ತೆ, ಈ ನೀಸೋಲಿನ್ಸ್ ಥೈಮಸ್ ಅಂತ ಪರತಂತ್ರ ಜೀವಿ ಹೊರಗಡೆ ಬರುತ್ತೆ, ಅದು ಒಂದು ಹಣಿ ಕಲರ್ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂತ, ಈ ಪರತಂತ್ರ ಜೀವಿ ಹೊರಗಡೆ ಬಂದ ತಕ್ಷಣ ಇದು ಎಲ್ಲೆಲ್ಲಿ ಊಜಿದ ಕೋಶ ಇದೆಯೋ ಹುಡ್ಕೊಂಡು ಹೋಗುತ್ತೆ, ಹುಡ್ಕೊಂಡು ಅದಕ್ಕೆ ಗೊತ್ತು. ಈವನ್ ಪೇಪರ್ ನೀವು ಹುಳು ಮನೆಯಲ್ಲಿ ಇದು ನಮ್ಮದು ಸೊಪ್ಪಲ್ಲಿ ಹಾಕಿರ್ತೀರ, ಅದು ಕೆಳಗಡೆ ಕೋಶ ಇರುತ್ತೆ, ಇಲ್ಲಂತ ಪೇಪರ್ ಕೆಳಗಡೆ ಇರುತ್ತೆ, ಎಲ್ಲಿದೆ ಅಂತಾಲೂ ಈ ನಿಸೋಲಿನ್ಸ್ ಥೈಮಸ್ ಹುಡ್ಕೊಂಡು ಹೋಗ್ಬಿಟ್ಟು ಊಜಿದು ಕೋಶದಲ್ಲಿ ಮೊಟ್ಟೆ ಇಡುತ್ತೆ. ಆ ಒಂದು ಪೌಚ್ ಅಂತ ಹೇಳಿದ್ದೀನಿ ಅಲ್ವಾ, ಆ ಒಂದು ಪೌಚಲ್ಲಿ ನಿಮ್ಗೆ 10,000 ನಿಸೋಲಿನ್ಸ್ ಥೈಮಸ್ ಹೊರಗಡೆ ಬರುತ್ತೆ ಒಂದು ಪೌಚಿಂದ. ಓಕೆ, ಅದರಲ್ಲಿ 1:1 ಮೇಲ್ ಫಿಮೇಲ್ ರೇಷಿಯೋ. ಹಂಗೆಂದ ಈಗ 10,000 ಬಂದಿದೆ ಅಂತ 5,000 ಮೇಲ್ಸ್ ಇರುತ್ತೆ, 5,000 ಫಿಮೇಲ್ಸ್ ಇರುತ್ತೆ. ಈಗ ಒಂದು ಫಿಮೇಲ್ ಈ ಎನ್ ಥೈಮಸ್ ಅಂತ ಹೇಳ ಪರತಂತ್ರ ಜೀವಿ ನಿಮ್ಗೂ 2-3 ಊಜಿದು ಕೋಶನೇ ನಾಶ ಮಾಡುತ್ತೆ. ಅದು ಹೆಂಗೆ ಅಂತ, ಒಂದು ಈಗ ಈ ಪರತಂತ್ರ ಜೀವಿ ಒಂದು ನಿಸು ಅದು ತುಂಬ ಚಿಕ್ಕದಾಗೆ ಇರುತ್ತೆ, ಇದು ಒಂದು ಊಜಿದ ಕೋಶದಲ್ಲಿ 60-80 ಬೇರೆ ಮೊಟ್ಟೆ ಇಡುತ್ತೆ ಒಂದು ಊಜಿದ ಕೋಶದಲ್ಲಿ. ಆ ಕೋಶದಲ್ಲಿ ಮೊಟ್ಟೆ ಇಟ್ಟದ ಮೇಲೆ ನೆಕ್ಸ್ಟು ಇನ್ನೊಂದು ಕೋಶದಕ್ಕೆ, ಅದ ಥರ ಒಂದು ಫಿಮೇಲ್ 2-3 ಊಜಿ ಕೋಶನ ನಾಶ ಮಾಡುತ್ತೆ. ಆ ಥರ ಇದು ಊಜಿನ ಹಂಗೇನೆ ಕಂಟ್ರೋಲ್. ಈ ಥರ ನೀವು ಒಂದೊಂದು ರೈತರು ಒಂದು ವಿಲೇಜಲ್ಲಿ ಒಂದು 20 ರೈತರು ಇದ್ದಾರಂತ, ಒಂದು ಕಡೆ ಮಾತ್ರ ಒಂದು ರೈತರು ಯೂಸ್ ಮಾಡಿಬಿಟ್ಟು ಇದು ಪ್ರಯೋಜನ ಆಗಲ್ಲ. ಏನು ಮಾಡಬೇಕು, ನೀವೆಲ್ಲ ವಿಲೇಜಲ್ಲಿ ಇಲ್ಲ ಇರೋ ಎಲ್ಲ ರೈತರು ಯೂಸ್ ಮಾಡಬೇಕು. ಏನಂತ, ಇನ್ನೊಂದು ಕಡೆ ಇರೋ ನೀವು ಮಾಡೋ ಊಜಿ ನೋಣ ಎಮರ್ ಜಾಗದ ಮೇಲೆ ಅದು ಹಾರುತ್ತೆ, ಇನ್ನೊಂದು ಕಡೆ ಅದು ಹಾರಿ ಬರ್ತಾ ಇರ್ತದೆ. ಅದಕ್ಕೆ ಒಂದು 10 ರೈತರು ಇಲ್ಲಿಂದ 20 ರೈತರಿಂದ 20 ರೈತರು ನೀವು 100 ಮೊಟ್ಟೆಗೆ ಎಷ್ಟು ಮೊಟ್ಟೆ ಹಾಕಿದಿರೋ ಅದರಿಂದ ನೀವು 2 ಪೌಚ್ ಅಂತ ನೀವು ಹಾಕ್ಬಿಟ್ಟು ಎಲ್ಲರೂ ನೀವು ತಗೊಂಡಿದ್ದೀರ. ಯಾವಾಗ ಕಟ್ಟಬೇಕು ಇದನ್ನ, ಇದು ಯಾವಾಗ ಕಟ್ಟಬೇಕು ಅಂತ, ಇದು ಯೂಶ್ವಲಿ ನಾನು ಹೇಳಿದ್ದೀನಿ, ಇದು ಕೋಶದಲ್ಲಿ ಮೊಟ್ಟೆ ಇಡ ಪರತಂತ್ರ ಜೀವಿ. ನಾನು ಫಸ್ಟೇ ಹೇಳಿದ್ದೀನಿ, ಯೂಶ್ವಲಿ ಊಜಿ ಬರೋದು 3ನೇ ಜ್ವರದಲ್ಲೇ ಶುರುವಾಗುತ್ತೆ, ಬಟ್ ಜಾಸ್ತಿ ಬರೋದಂಥ 4 ಜ್ವರ 15 ಸ್ಟಾರಲ್ಲೇ ಜಾಸ್ತಿ ಬರೋದು. ಸಪೋಸ್ 3ನೇ ಜ್ವರದಲ್ಲಿ ಅದು ಮೊಟ್ಟೆ ಇಟ್ಟಿದೆ ಅಂತ, ಮೊಟ್ಟೆ ಮರ್ಯಾದಕ್ಕೆ 3 ದಿನ ಹೇಳಿದ್ದೀನಿ, 2-3 ದಿನ 6 ಟೋಟಲ್ ಒಂದು ನೀವು 15 ಸ್ಟಾರ್ ಸೆಕೆಂಡ್ ಡೇ ಥರ್ಡ್ ಡೇ ಮಾರಿಯ ನೀವು ಕೇಳಬೇಕು. ನಮಗೂ ಗೊತ್ತು ಒಂದೊಂದು ನಾವು ಬ್ಯಾಚ್ ಕಲಿಸ್ಕೊಡೋದು ನೀವು ಎಷ್ಟು ಯಾವತ್ತು ಎಮರ್ಜ್ ಆಗುತ್ತೆ ಅಂತ ನಮಗೂ ಗೊತ್ತು. ಆಗ ನೀವು ಏನು ಮಾಡಬೇಕು, ನೀವು ಹೇಳಬೇಕು ನನಗೂ ಅಪ್ರಾಕ್ಸಿಮೇಟ್ಲಿ 15 ಸರ್ ಇವತ್ತು ಈ ದಿನ ಆಗುತ್ತೆ ಅಂತ ಹೇಳಿದ್ರಂತ, ನಾವು ಆ ಟೈಮ್ ಮರಿಯಾಗದು ಕಲಿಸ್ಕೊಡ್ಬೇಕು. ನೀವು ಚಾಕಿ ಬಂದ ತಕ್ಷಣ ನಮಗೆ ಏನಂತ ಕೆಲವು ಟೈಮ್ ತುಂಬ ಜಾಸ್ತಿ ಇಂಡಂಡಿರುತ್ತೆ, ಚಾಕಿ ಬಂದ ತಕ್ಷಣ ನೀವು ಸ್ವಲ್ಪ ಒಂದು ಹೇಳಿಬಿಡಿ ನಮಗೆ ಇಷ್ಟು ಪೌಚ್ ಬೇಕಾಗುತ್ತೆ ಅಂತ ಇಂಡಂಡ್ ಕೊಟ್ಬಿಟ್ಟಿದ್ದೀರಂತ. ನೀವು ಕಟ್ಟೋದು 4th ಸ್ಟಾರಲ್ಲಿ ಕಟ್ಟಿದೆ ಅಂತ ಸಾಕು. ಇನ್ನೊಂದು, ನಾವು ಇದು ಕುರಿಯರಲ್ಲಿ ಕಳಿಸ್ಕೊಡ್ತೀವಿ. ಈಗ ಹಾವೇರಿ ಜಿಲ್ಲೆ ತುಂಬ ದೂರ ಇರೋರಿಗೆ ಇಲ್ಲಿ ಮಂಡ್ಯ ಅಲ್ಲ ಅಂತ ಇವತ್ತು ಕಳಿಸಿದ ನೆಕ್ಸ್ಟ್ ಡೇ ಸಿಕ್ಕುತ್ತೆ, ಬಟ್ ದೂರ ಇರೋವರೆಗೂ ಇಮಿಡಿಯೇಟಾಗಿ ಸಿಕ್ಕಲ್ಲ. ಹಂಗೆಂದ ನೀವು ಏನಂತ, ನಾವು ಸ್ವಲ್ಪ 3rd ಸ್ಟೇಜಲ್ಲೇ ನಾವು ಕಳಿಸ್ಕೊಡ್ಬೇಕು. ಹಂಗೆಂದ 2-3 ದಿನ ಆಗಿಬಿಟ್ಟಲ್ಲಿ ನೀವು ಹಳ್ಳಿ ಎಲ್ಲ ಬರೋದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ. ಕುರಿಯರು ಅಲ್ಲಿ ಬಂದದ ಮೇಲೆ ನೀವು ಕಟ್ಬಿಟ್ಟಿದ್ದೀರಂತ ಕರೆಕ್ಟಾಗಿ ಅಲ್ಲಿ ಕೋಶ ಇರುವಾಗ 5th, 3rd ಡೇ 4th ಡೇ ಇದು ಮರಿಯಾಗಬೇಕು, ಆ ಥರ ಕಟ್ಟಬೇಕು. ಹಂಗೆಯಿಂದಲೇ ಅದರದ್ದು ಯೂಸ್. ಈಗ ಹುಳು 2ನೇ ಜ್ವರದಲ್ಲಿ ಇರುವಾಗಲೇ ಕಟ್ಬಿಟ್ಟಿದ್ದೀರಂತ ಇಲ್ಲಿ ಮರಿ 3ನೇ ಜ್ವರದಲ್ಲೇ ಬಂದುಬಿಟ್ಟಿದೆ ಅಂತ ಅಲ್ಲಿ ಕೋಶ ಇರಲ್ಲ, ಅದು ವೇಸ್ಟ್ ಆಗಿ ಹೋಗುತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ಆ ಟೈಮ್ ಇರೋದು ಆ ಥರ ಕಟ್ಟಬೇಕು, ಕರೆಕ್ಟಾಗಿ 5th, 3rd ಡೇ 4th ಡೇ ಮರಿ ಆಗದ ತಂಗ ಕಟ್ಟಬೇಕು. ಅಂದರೆ ಊಜಿ ನೊಣಗಳ ಕೋಶ ಯಾವಾಗ ಬರುತ್ತೋ ಆ ಸಮಯಕ್ಕೆ ಇದು ಕರೆಕ್ಟಾಗಿ ಚಿಟ್ಟೆ ಆಗ್ಬೇಕು, ಚಿಟ್ಟೆ ಆಗಿ ಬರೋ ರೀತಿ ಕಟ್ಟಬೇಕು ಅಲ್ವೇ. ಈಗ ರೇಷ್ಮೆ ಹುಳುಗಳಿಗೆ ಸಾಮಾನ್ಯವಾಗಿ ಸೋಂಕು ನಿವಾರಕಗಳನ್ನ ಬಳಸ್ತಾನೆ ಇರ್ತಾರೆ ಅಲ್ವೇ, ಸುಣ್ಣ ಹಾಕ್ತಿರ್ತಾರೆ, ಸೋಂಕು ನಿವಾರಕಗಳು ಬಳಸ್ತಾರೆ, ಅದರಿಂದ ಈ ನಿಸೋಲಸ್ ಥೈಮಸ್ ಏನು ತೊಂದರೆ ಆಗಲ್ವೇ? ಏನು ತೊಂದರೆವಾಗಲ್ಲ. ಏನಂತ ಸರ್, ಇದು ಈಗ ಅವರು ಡಿಸ್ಇನ್ಫೆಕ್ಷನ್ ಎಲ್ಲ ಮಾಡೋದಂತ ರ್ಯಾರಿಂಗ್ ಮುಂಚೆನೆ ಮಾಡಿಬಿಡ್ತಾರೆ ಎಲ್ಲ, ಆಮೇಲೆ ಮಾಡೋದಂತ ಈ ವಿಜೇತ ಇದು ಮಾಡೋದು ಬೆಡ್ ಡಿಸ್ಇನ್ಫೆಕ್ಟೆಂಟ್ ಮಾಡೋದು ಇಲ್ಲೆಂತ ಸುಣ್ಣ ಇದು ಮಾಡೋದು ಅಷ್ಟೇ. ಬಟ್ ಅದು ಇದಕ್ಕೆ ಏನೂ ಆಗಲ್ಲ, ನೀಸೋಲಿನ್ ಥೈಮಸ್ನ ಏನು ಮಾಡಲ್ಲ ಅದು, ಇಷ್ಟು ವರ್ಷ ಅದು ಅದರಲ್ಲಿ ಏನು ಅದು ಸಾಯಿಸಲ್ಲ, ಏನು ಮಾಡೋದು ಅಲ್ಲ. ಈ ಊಜಿ ನೊಣವನ್ನ ಹತೋಟಿ ಮಾಡೋಕೆ ಒಂದು ಮಾತ್ರೆ ಹಾಕ್ಬಿಟ್ಟು ಹಳದಿ ನೀರು ಇಟ್ಟಿರ್ತೀವಲ್ಲ, ಆ ನೀರಿಗೆ ಇದೇನು ಅಟ್ರಾಕ್ಟ್ ಆಗಲ್ವಾ? ಯಾವುದು? ಈ ನಿಸೋಲಸ್ ಥೈಮಸ್. ನಿಸೋಲಸ್ ಥೈಮಸ್ ಯೂಶುವಲ್ ಆಗಿ ಎಲ್ಲ ಇನ್ಸೆಕ್ಟ್ಸು ಇದಕ್ಕೂ ಅಟ್ರಾಕ್ಟ್ ಆಗುತ್ತೆ. ಬಟ್ ಇದೇನಂತ ಮೇಜರ್ ಆಗಿ ಬಂದು ಅಲ್ಲಿ ಕೋಶ ಇರೋದ್ರಿಂದ ಕೋಶನೇ ತುಂಬಾ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ, ಕೋಶದಲ್ಲೇ ಮ್ಯಾಕ್ಸಿಮಮ್ ಹೋಗುತ್ತೆ. ನೀವ್ ಹೇಗೆ ತಯಾರು ಮಾಡ್ತೀರಾ ಇದು ನಿಸೋಲಸ್? ನಾವು ಅದಕ್ಕೆ ರೈತರಿಗೋಸ್ಕರನೇ ನಾವು ಜೈವಿಕ ನಿಯಂತ್ರಣದಲ್ಲಿ ರೈತರು ಇದು ಕಂಟ್ರೋಲ್ ಮಾಡಬೇಕು. ನಮ್ಗೆ ಅಷ್ಟೇ ಒಂದು ಇದು ಮೇನ್ ಇದು. ಇನ್ನೊಂದು, ನೀವು ಮುಂಚೆನೆ ಕೇಳಿ ಎಷ್ಟು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿದಾರಂತ, ಅಲ್ಲಿ ಊಜಿನೇ ಇರಲ್ಲ. ಅಷ್ಟು 100% ನಾವು ಹೇಳ್ತೀವಿ ನಿಸೋಲಿನ್ಸ್ ಥೈಮಸ್ ಅಂತ ಪರತಂತ್ರ ಜೀವಿ ಅಂತ ನಾವು ಕಂಟ್ರೋಲ್ ಮಾಡಬಹುದು. ನೀವು ಹೊರಗಿನವರೆಗೂ ಕೊಡ್ತಿದ್ರೆ ಅಲ್ವಾ ಇದನ್ನ ಉತ್ಪಾದನೆ ಮಾಡೋದಕ್ಕೆ? ಈಗ ನಾವು ಇನ್ಕ್ಯುಬೇಷನ್ ಸೆಂಟರ್ ಅಂತ ಒಂದು ಹೊಸದ ಒಂದು ಇದು ಕಾನ್ಸೆಪ್ಟ್ ತಂದಿದ್ದೀವಿ. ಆಲ್ರೆಡಿ ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ. ಅದೇನಂತ ಆಂಟರ್ಪ್ರಿನರ್ಶಿಪ್, ಹೊರಗಡೆ ಇರೋರು ಬಂತು, ನಾವು ಅಲ್ಲಿ ಫಸ್ಟ್ ಟೆಕ್ನಿಕಲ್ ಗೈಡೆನ್ಸ್ ಎಲ್ಲ ಜಾಗ ಎಲ್ಲ ಕೊಡ್ತೀವಿ, ಅವರು ಪ್ರೊಡಕ್ಷನ್ ಮಾಡಿ ಈಗ ಇರ್ತಾರೆ. ನಾವು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀವಿ, ಆಂಧ್ರದಲ್ಲಿರೋ ರೈತರಿಗೆ ಬೇಕು, ಇಲ್ಲಿ ಕರ್ನಾಟಕ ಎಲ್ಲ ಈವನ್ ಹಾವೇರಿ ಎಲ್ಲರಿಗೂ ಬೇಕು ಅಂತ ಈಗ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಒಂದೊಂದು ಈಗ ಹಾವೇರಿ ಜಿಲ್ಲೆಯಲ್ಲಿ ಬೇಕಂತ ಅವ್ರಿಗೂ ನಾವು ಕುರಿಯರಲ್ಲಿ ಕಳಿಸ್ಕೊಡ್ಬೇಕು ಅಂತ ಇಲ್ಲ, ಅಲ್ಲೇ ಹೋಗಿ ತಗೋಬೋದು. ಆ ಥರ ಅಲ್ಲೇ ಒಬ್ಬರು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ನಾವು ಅಲ್ಲಿ ಟ್ರೈನಿಂಗ್ ಕೊಟ್ಟು ಅಲ್ಲೇ ಮಾಡೋದಕ್ಕೂ ನಾವು ಅವ್ರ ಜಾಗನೂ ಕೊಟ್ಟು 3 ಮಂತ್ಸ್ ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟದ ಮೇಲೆ ಅವ್ರು ಹೋಗಿ ಅವ್ರದ್ದು ಜಾಗದಲ್ಲಿ ಮಾಡ್ಬೋದು. ಅಂದರೆ ಈ ಊಜಿ ನೊಣಗಳನ್ನು ಹತೋಟಿ ಮಾಡುವಂತಹ ಈ ಪರತಂತ್ರ ಜೀವಿ ನಿಸೋಲಸ್ ಥೈಮಸ್ ಅನ್ನು ಬೇರೆಯವರು ಕೂಡ ಉತ್ಪಾದನೆ ಮಾಡಿಕೊಂಡು ಬಳಕೆ ಮಾಡ್ಬೋದು ಅಲ್ವಾ? ಅನಿವಾರ್ಯ ಆದ್ರೆ ನಿಮ್ಮ ಹತ್ರ ತಗೋಬಹುದು. ಓಕೆ, ಇದಲ್ದಲ್ಲಿ ಬೇರೆ ಇನ್ಯಾವ್ದಿದೆ? ಇನ್ನೂ ಇದ್ರೆ ಇನ್ನೊಂದು ಹೇಳ್ಬೇಕು, ಇದು ಒಂದು ಪೌಚ್ 50 ರುಪೀಸ್, ನಿಮ್ಗೆ 100 ಮೊಟ್ಟೆ ಅಂತ 2 ಪೌಚ್ ಆಗುತ್ತೆ. ಇನ್ನೊಂದು ಕೆಲವರ್ಗು ನಾವು ಕುರಿಯರ್ ನೀವು ಬಂದೇ ತಗೋಬೇಕು ಅಂತ, ಇಲ್ಲಿ ಹತ್ರ ಇರೋ ರೈತರು ಬೇಕಂದ್ರೆ ಬಂದು ತಗೋಬಹುದು. ಇಲ್ಲಿಂದ ದೂರ ಇರೋವರ್ಗು ನಾವು ಕುರಿಯರ್ ಅಲ್ಲೂ ಕಳ್ಸಿಕೊಡ್ತೀವಿ. ಕುರಿಯರ್ ಚಾರ್ಜ್ ಯೂಶುವಲ್ ಆಗಿ 10 ಪೌಚ್ ಬರೀ ಅದು ವೆಯ್ಟ್ ಮೇಲೆ ಹೋಗುತ್ತೆ, 60 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಕುರಿಯರ್ ಚಾರ್ಜು ನಮ್ದು ಫೋನ್ ನಂಬರ್, ನಮ್ದು 2 ಸೈಂಟಿಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ನಾನೊಂದು, ಇನ್ನೊಂದು ಡಾಕ್ಟರ್ ಮೇಘಲಾ ದೇವಿ ಅಂತ, ನಾವು ಇಬ್ಬರದ ನಂಬರು ನಾನು ಕೊಡ್ತೀನಿ. ನೀವು ಫೋನ್ ಮಾಡಿದ್ದೀರಂತ ಫೋನ್ ಮಾಡಿದ ನಾವು ಏನ್ಮಂದ ನಮ್ದು ಆಫೀಸ್ ಅಕೌಂಟ್ ನಂಬರ್ ಕೊಡ್ತೀವಿ, ಅದಕ್ಕೂ ನೀವು ಅದು ದುಡ್ಡು ಹಾಕ್ಬಿಟ್ಟು ಅದರದ್ದು ಸ್ಕ್ರೀನ್ಶಾಟ್ ನಮ್ಗೆ ಕಳಿಸ್ಬಿಟ್ಟಿದ್ದೀರಂತ ನಾವು ಕಳಿಸ್ಬಿಟ್ಟು ನಿಮ್ಗೂ ನಾವು ಅದು ಕುರಿಯರ್ ಬಿಲ್ಲಿದ್ದು ನಾವು ಟ್ರ್ಯಾಕಿಂಗ್ ನಂಬರ್ ಕೊಡ್ತೀವಿ. ಏನಂದ ಇದು ಪರತಂತ್ರ ಜೀವಿ ಲೈವ್ ಇನ್ಸೆಕ್ಟ್ ಆಗಿರೋದ್ರಿಂದ ಎಲ್ಲಾದರೂ ಹಳ್ಳಿ ಕಡೆ ಕೆಲವು ಟೈಮ್ ಕುರಿಯರ್ ಆಫೀಸಲ್ಲೇ ಇದ್ಬಿಡುತ್ತೆ. ರೈತರು ಏನಂದ ಕರೆಕ್ಟಾಗಿ ಅಲ್ಲಿ ಬಂದ ತಕ್ಷಣ ಟ್ರ್ಯಾಕ್ ಮಾಡಿಕೊಂಡು ಕೇಳಿಬಿಟ್ಟು ಹೋಗಿ ತಗೊಂಡು ಬಿಡಬೇಕು. ಅಲ್ಲೇ ಇಟ್ಬಿಟ್ಟ ಕೆಲವು ಟೈಮ್ ಇರುವೇನು ಬಂದ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ನಾವು ಕಳಿಸೋ ತಕ್ಷಣ ಅವರು ಅಲ್ಲಿ ಹೋಗಿ ತಗೊಂಡು ಕಟ್ಟಲು ಬೇಕು, ಹಂಗೆಂದಾನೆ ಅದು ಸರಿಯಾಗಿ ಪ್ರಯೋಜನ ಆಗುತ್ತೆ. ಬೇರೆ ಇದೆ, ಬೇರೆ ಇನ್ನೊಂದು ಏನಂತ ಫಿರಮೋನ್ ಟ್ರ್ಯಾಪ್. ಈಗ ನಾವು ಇದೆಲ್ಲ ಹೇಳುವಾಗ ರೈತರು ಹೇಳ್ತಾರೆ, ನೀವು ನಮ್ಗೂ ನೊಣೆನೆ ಓಕೆ, ನಮ್ಮ ಟ್ಯಾಬ್ಲೆಟ್ ವರ್ಕ್ ಆಗ್ತಾ ಇದೆ, ಬಟ್ ನಮ್ದು ನೊಣೆನೆ ಕಂಡ್ರು. ಈಗ ನೊಣೆನೆ ನಮ್ಗೂ ತೊಂದರೆ, ಅವರು ನೆಕ್ಸ್ಟ್ ಜನರೇಷನ್ ಬಗ್ಗೆ ಇದು ಮಾಡಲ್ಲ. ಬಟ್ ಈಗ ಬರನೆ ನೊಣೆನೆ ಕಂಟ್ರೋಲ್ ಮಾಡೋದಕ್ಕೆ ನೀವು ಏನಿದೆ ನಿಮ್ಮ ಹತ್ರ ಅಂತ ಅವರು ರೈತರು ಕೇಳ್ತಾರೆ. ಅದಕ್ಕೇನಂದ ನಮ್ಮ ಹತ್ರ ಈಗ ಫಿರಮೋನ್ ಟ್ರ್ಯಾಪ್ ಅಂತ ನಾವು ರೆಡಿ ಮಾಡಿದ್ದೀವೋ ಅಂತ. ಅದು ಏನಂದ ಊಜಿದು ಫಿರಮೋನ್ ಅಂತ, ಅದು ಮೇಲೆ ಅಟ್ರಾಕ್ಟ್ ಮಾಡ ಫಿರಮೋನ್ ನಾವು ಇದು ಮಾಡಿ, ನಾವು NBAR ICR NBR ಇನ್ಸ್ಟಿಟ್ಯೂಟು ನಾವು ಕೊಲಾಬರೇಟಿವ್ ಇದರಲ್ಲಿ ನಾವು ಅದು ಒಂದು ಡೆವಲಪ್ ಮಾಡಿದ್ದೀವಿ. 2019 ಅದು ಡೆವಲಪ್ ಮಾಡಿ ಆಯಿತು. ಈಗ ಏನಂತ ಅದು ರೈತರಿಗೂ ಸಿಕ್ಕುತ್ತೆ. ಅದು ಮೇಯ್ನ್ ಆಗಿ ಏನು ಮಾಡುತ್ತೆ, ಯೂಶ್ವಲಿ ಯಾವಾಗ ಅದು ಇಟ್ಕೋಬೇಕು ಅಂತ, ಥರ್ಡ್ ಇನ್ಸ್ಟಾರಲ್ಲಿ, ಅರ್ಲಿ ಥರ್ಡ್ ಇನ್ಸ್ಟಾರಲ್ಲಿ ಒಂದು ಕಿಡಿಕಿಯಲ್ಲಿ ನೀವು ಸೆಂಟರ್ಗೆ ಒಂದು ಹುಳು ಮನೆಗೂ 5 ರಿಂದ 7 ಸ್ಟಿಕ್ಕಿ ಟ್ರಾ, ಅದೇನಂದ ಒಂದು ಫೆರಮೋನ್ ಚಿಕ್ಕ ಟ್ಯೂಬು, ಒಂದು ಸ್ಟಿಕ್ಕಿ ಟ್ರ್ಯಾಪ್ ಇರುತ್ತೆ. ಸ್ಟಿಕ್ಕಿ ಟ್ರ್ಯಾಪ್ ಅಂತ ಅಣಸದು ಟ್ರ್ಯಾಪ್. ಈ ಅಣಸದು ಟ್ರ್ಯಾಪ್ ಜೊತೆಯಲ್ಲಿ ಒಂದು ಚಿಕ್ಕ ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಅವರು ಓಪನ್ ಮಾಡಿಬಿಟ್ಟು ಆ ಅಣಸದು ಟ್ರ್ಯಾಪಲ್ಲಿ ಸೆಂಟರ್ಗೂ ಅದು ಅಣಿಸ್ಬೇಕು. ಅಣಿಸ್ಬಿಟ್ಟು ಏನಂದ ಒಂದು ಕಿಡಿಕಿಯಲ್ಲೂ ಸೆಂಟರ್ಗೆ ಅದಕ್ಕೆ ಹಾಕಬೇಕು. ಸೆಂಟರ್ಗೂ ಅದು ಅದರಲ್ಲಿ ಟ್ಯಾಗ್ ಮಾಡೋದಕ್ಕೂ 2 ಜಾಗೂ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಹೋಲ್ ತೆಗೆದುಬಿಟ್ಟು ಕಿಡಿಕಿಯಲ್ಲಿ ಹಾಕಬೇಕು, ಸೆಂಟರ್ಗೆ ಹಾಕಬೇಕು. ಒಂದು ಟ್ರ್ಯಾಪ್ಗೂ ಇನ್ನೊಂದು ಟ್ರ್ಯಾಪ್ಗೂ ಡಿಸ್ಟೆನ್ಸ್ 20 ಮೀಟರ್ ಇರಬೇಕು. ಆ ಥರ ಒಂದು ಇದಕ್ಕೂ ನೀವು ಒಂದು 5 ಟ್ರ್ಯಾಪ್ ಸಾಕು. ಒಂದು ಹುಳು ಮನೆಗೆ ಆವರೇಜ್ ಆಗಿ 100 DFLs ಇದು ಮಾಡೋವರೆಗೂ 5 ಟ್ರ್ಯಾಪ್ ಸಾಕು. ನೀವು ಹಂಗೆ ಹಾಕಿಬಿಟ್ಟಿದ್ದೀರಂದ ಈಗ ಬಾರ ನೊಣ ಎಲ್ಲ ಏನಾಗುತ್ತೆ, ಆ ಚಿಕ್ಕ ಟ್ಯೂಬಿಂದ ಅಲ್ಲಿ ಒಳಗಡೆ ಫೆರಮೋನ್ ಇಟ್ಟಿರ್ತಾರೆ. ಆ ಟ್ಯೂಬ್ ಓಪನ್ ಮಾಡಬಾರ್ದು, ಹಂಗೇನೆ ಕ್ಲೋಸಲ್ಲಿ ಅಲ್ಲೇ ಅಣಿಸ್ಬಿಟ್ಟು ಇಡಬೇಕು. ಹಂಗೆಂದ ಅದರಿಂದ ಆ ಸ್ಮೆಲ್ ಸ್ವಲ್ಪ ಸ್ವಲ್ಪ ಹೊರಗಡೆ ಬರುತ್ತೆ. ಅದು ಊಜಿನೇ ಅಟ್ರಾಕ್ಟ್ ಮಾಡಿಬಿಟ್ಟು ಊಜಿ ಅದರಲ್ಲಿ ಅಟ್ರಾಕ್ಟ್ ಆಗಿಬಿಟ್ಟು ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಬಟ್ ಈ ಫೆರಮೋನ್ ಏನಂತ ಮೇಲ್ಸ್ ಅಟ್ರಾಕ್ಟ್ ಮಾಡೋದು, ಕೆಲವು ಫೀಮೇಲ್ಸು ಅಲ್ಲಿ ಬರುತ್ತೆ. ಏನಂದ ಆ ಅಣಸದು ಟ್ರ್ಯಾಪ್ ಯೆಲ್ಲೋ ಕಲರ್, ಅರ್ಶಿನ ಕಲರದಲ್ಲಿ ಇರುತ್ತೆ. ಅದಕ್ಕೆ ಏನಾಗುತ್ತೆ, ಈ ಫೀಮೇಲ್ಸು ಅದಕ್ಕೆ ಅಟ್ರಾಕ್ಟ್ ಆಗಿ ಸತ್ತೋಗುತ್ತೆ. ಒನ್ಸ್ ಅಣಸದ ಮೇಲೆ ಅದಕ್ಕೆ ಹೋಗೋದಕ್ಕೆ ಆಗಲ್ಲ. ಆ ಥರ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಇದು AG Organics ಅಂತ ಬೆಂಗಳೂರಲ್ಲಿ ಒಂದು ಕಂಪನಿಯವರು ಪ್ರೊಡಕ್ಷನ್ ಮಾಡುತ್ತಾರೆ. ಒಂದು ಟ್ರ್ಯಾಪ್ 100 ರುಪೀಸ್ಗೆ ಕೊಡ್ತಾರೆ. ಅಲ್ಲೂ ಅವ್ರದ್ದು ಅಡ್ರೆಸ್ಸು, ನಮ್ದೆಲ್ಲ ಪ್ಯಾಂಪ್ಲೆಟ್ಸ್ ಎಲ್ಲ ಇರುತ್ತೆ, ಅವ್ರದ್ದು ನಂಬರ್ ಬೇಕಂದ್ರೂ ಕೊಡ್ತೀನಿ, ಅಲ್ಲಿ ಕಾಲ್ ಮಾಡಿಬಿಟ್ಟು ತಗೊಂಡು ಅವರು ಹಂಗೇನೆ ಸ್ವೀಟ್ ಪೋಸ್ಟಲ್ಲಿ ಇವತ್ತು ನೀವು ಕಾಲ್ ಮಾಡಿ ಹೇಳಿದಿರಂದ ಎರಡು ದಿನದಲ್ಲಿ ನಿಮಗೂ ಕಳಿಸ್ಕೊಡ್ತಾರೆ. ಎಲ್ಲರೂ ಥರ್ಡ್ ಇನ್ಸ್ಟಾರ್ ಅರ್ಲಿ ಥರ್ಡ್ ಇನ್ಸ್ಟಾರಲ್ಲಿ ಇದು ಹಾಕಬೇಕು. ಇದು ಒಂದು. ಆಮೇಲೆ ಇನ್ನೊಂದು, ನೆಕ್ಸ್ಟ್ ಕೆಲವು ರೈತರಂತ ಎಷ್ಟು ಹೇಳಿದಾಲು ಏನು ಹತ್ತೋಟಿ ಮಾಡಲ್ಲ, ಕೇಳ್ತಾರೆ ಬಟ್ ಮಾಡೋದಕ್ಕೂ ತುಂಬ ಇದು ಮಾಡ್ತಾರೆ. ಬಟ್ ಆ ಥರ ಇರೋರಿಗೆ ಏನು ಮಾಡಬೇಕು ಅಂತ ಏನಂದ, ನಿಮ್ಮಲ್ಲಿ ಬರೋ ಊಜಿ ನೋಣ ಇನ್ನೊಂದು ಕಡೆ ಹೋಗಿ ಇನ್ನೊಂದು ರೈತರದ್ದು ಸ್ಪಾಯ್ಲ್ ಮಾಡುತ್ತೆ, ಅದಕ್ಕೆ ಏನು ಮಾಡಬೇಕು ಒಂದು ಆ ಥರ ಏನು ಮಾಡಿಲ್ಲ ಅಂತ ಇನ್ನೊಂದು ಮೆಥಡಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಆ ಮೆಥಡ್ ಹೇಳ್ಕೊಡ್ತೀನಿ. ಏನಂದ, ಎಲ್ಲರೂ ನಿಮಗೂ ರ್ಯಾರಿಂಗ್ ಆಯಿತು ಆಯ್ತು ಅಂತ ಏನು ಮಾಡಬೇಕು, ನಮ್ಮದು ಗಟ್ಟಿ ಎಲ್ಲ ಮಲ್ಬರಿದು ಇದೆಲ್ಲ ನೀವು ಸ್ವಲ್ಪ ರಿಮೂವ್ ಮಾಡಿಬಿಟ್ಟು ಮತ್ತೆ ಕಸ ಎಲ್ಲ ಪೇಪರು ಸೊಪ್ಪದು ಕಸ ಎಲ್ಲ ಏನಂತ ಎಲ್ಲ ನೀವು ಇದು ಗೂಡು ಹಾಕಿದ ಮೇಲೆ ಮಾರ್ಕೆಟ್ಗೆ ಹಾಕಿದ ಮೇಲೆ ಬಂದು ಎಲ್ಲ ಕಸನೂ ಒಂದು ಚೀಲಕ್ಕೆ, ಈ ಸಿಮೆಂಟ್ ತಗೊಳ್ಳೋ ಚೀಲ ಇಲ್ಲಂದ್ರೆ ನಾವು ಇದು ಫರ್ಟಿಲೈಸರ್ ತಗೊಳ್ಳೋ ಚೀಲಕ್ಕೆ ಒಂದು 100 ಮೊಟ್ಟೆಗೆ ವೇಸ್ಟ್ ಹಾಕೋದಕ್ಕೆ ಒಂದು 15 ಚೀಲ ಬೇಕಾಗುತ್ತೆ. ಚೀಲೆಯಲ್ಲಿ ಏನು ತೂತ ಇರಬಾರ್ದು, ಎಲ್ಲ ಚೀಲೆಯಲ್ಲಿ ತುಂಬಿಟ್ಟು ಚೆನ್ನಾಗಿ ಕಟ್ಟಿ ಒಂದು ಕಡೆ ಇಟ್ಬಿಡಬೇಕು. ಒಂದು 15 ದಿನ ಇಟ್ಟಿದ್ದೀರಂತ ಏನಂತ, ಆ ಕಸದಲ್ಲೇ ಊಜಿದ ಕೋಶ ಎಲ್ಲ ನಿಮ್ಗೆಲ್ಲರಿಗೂ ಗೊತ್ತು, ಕೋಶ ಎಲ್ಲ ಅಲ್ಲೇ ಇರುತ್ತೆ, ಆ ಕೋಶ ಎಲ್ಲ ಏನಾಗುತ್ತೆ ಅಲ್ಲೇ ಸತ್ತೋಗ್ಬಿಡುತ್ತೆ. ಇದನ್ನೊಳಗಡೆ ಒಂದು 15 ದಿನ ಇಟ್ಕೋಬೇಕು, ಆಮೇಲೆ ತಗೊಂಡೋಗಿ ತಿಪ್ಪೆಗೆ ಹಾಕಬೇಕು. ಸುಮ್ಮನೆ ಎಲ್ಲ ಕಸ ಏನು ತಿಪ್ಪೆಗೆ ಹಾಕ್ತೀರಂತ ಅಲ್ಲಿ ಕೋಶ ಅದೆಲ್ಲ ಅಲ್ಲೇ ಇರುತ್ತೆ, ಅಲ್ಲಿಂದ ನೊಣ ಬಂದು ಇನ್ನೊಂದು ಕಡೆಯೂ ಹೋಗುತ್ತೆ, ನಿಮ್ಮ ಕಡೆಯೂ ಬಂದು ಇನ್ನೂ ಹಾಳು ಮಾಡುತ್ತೆ. ಅದಕ್ಕೆ ಆ ಥರನೂ ಈ ಮೆಥಡಲ್ಲೂ, ಇದು ಮುಂಚೆ ಒಂದು ವಿಲೇಜಲ್ಲಿ ಒಂದು ವಿಲೇಜ್ ಅವರು ತೊಗೊಂಡ್ಬಿಟ್ಟು ನಮ್ಮದು ಅರ್ಲಿಯರ್ ಸೈಂಟಿಸ್ಟ್ ವಿನೋದ್ ಕುಮಾರ್ ಸರ್ ಅವರೆಲ್ಲ ಟ್ರೈ ಮಾಡಿಬಿಟ್ಟು 80% ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡೋದಕ್ಕಾಗುತ್ತೆ ಊಜಿ ನೊಣನೆ. ಆ ಥರನೂ ಮಾಡಿ ಕಂಟ್ರೋಲ್ ಮಾಡ್ಬೋದು. ಊಜಿ ನೊಣವನ್ನು ಹತೋಟಿ ಮಾಡೋದಕ್ಕೆ ಬಹಳಷ್ಟು ವಿಧಾನಗಳನ್ನು ತಾವು ಹೇಳಿದ್ರಿ ಅಲ್ವಾ? ಆದ್ರೆ ರೇಷ್ಮೆ ಹುಳು ಸಾಕಣೆ ಮನೆ ಕಟ್ಟುವಾಗಲೇ ಆಂಟಿ ಚೇಂಬರ್ ಅನ್ನ ಒಂದು ಮಾಡ್ಕೊಂಡ್ರೆ ಒಳ್ಳೇದು, ತುಂಬಾ ಒಳ್ಳೇದು ಅಲ್ವಾ? ಏನಂದ್ರೆ ಸ್ವಲ್ಪ ಇನ್ನೊಂದ್ಸತಿ ಪ್ರಿವೆಂಟ್ ಮಾಡಬಹುದು, ಕಿಡಕಿಯಲ್ಲಿ ಹಾಕಿದ್ರಂದಾಲು ಆಂಟಿ ಚೇಂಬರ್ ಅಂದ ಇನ್ನು ಸ್ವಲ್ಪ ನಾವು ಅದು ಒಳಗಡೆ ಬರೋದು ಪ್ರಿವೆಂಟ್ ಮಾಡಬಹುದು. ಅಂದ್ರೆ ಅದನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳ್ತೀರಿ? ಅದೆಂತ ಒಂದು ಫೋರ್ ಇದು ನಮ್ಗೊಂದು ಹುಳು ಸಾಕಣ ಮನೆ, ಮನೆ ಮುಂಚೆ ವಾದಲ್ ನೀವು ಎಲ್ಲಿ ಹೋಗ್ತಾ ಬರೋದು ಆ ವಾದಲ್ ಮುಂಚೆ ಒಂದು ಸಣ್ಣ ರೂಮ್ ತರ ಕಟ್ಕೋಬೇಡ, ಮೆಶ್ ಹಾಕಿದ ಸಾಕು, 2-3 ಲೇಯರ್ ಆಗಿ ಮೆಶ್ ಹಾಕ್ಬೇಕು, ಈ ಸೊಳ್ಳೆ ಬರ್ದ ಆತರ ಮೆಶ್ ಹಾಕ್ಬಿಟ್ಟ ಸಾಕು. ಇದು ಬಹಳ ಜಾಣ ಹುಳು ಅಂತ ಹೇಳ್ತಾರೆ, ಸೊಪ್ಪಿನ ಜೊತೆ ಬರುತ್ತೆ, ರೈತನ ಬೆನ್ಮೇಲೆ ಒಳಗಡೆ ಬಂದ್ಬಿಡುತ್ತೆ ಸರ್, ರೈತನ ಬೆನ್ಮೇಲೆ ಕುತ್ಕೊಂಡ್ ಬರ್ಬೋದು. ಅದಕ್ಕೆ ವಿಜ್ಞಾನಿಗಳು ಹೇಳೋದು ಸೊಪ್ಪನ್ನ ತರಬೇಕು, ಒಂದ್ ಕಡೆ ಇಡಬೇಕು, ಆಮೇಲೆ ಅದನ್ನ ಹುಳು ಸಾಕಣ ಮನೆಗೆ ತರಬೇಕು ಅಂತ. ಅಂದ್ರೆ ಪ್ರತಿ ಮನೆಗೂ ಎರಡೆರಡು ಬಾಗಿಲು ಮಾಡ್ಕೋಬೇಕು ಅಂತ ಅಲ್ವೇ? ಒಂದು ಇದ್ರ ಬಾಗಿಲು, ಏನು ಮೆಶ್ ತರಹದ ಬಾಗಿಲು, ಇನ್ನೊಂದು ಬಾಗಿಲು. ಫಸ್ಟ್ ಆ ಬಾಗಿಲು ತೆಗಿಬೇಕು, ಈ ಬಾಗಿಲು ತೆಗೆದು ಒಳಗಿಡ್ಬೇಕು, ಮತ್ತೆ ಎರಡು ಬಾಗಿಲು ಮುಚ್ಚಬೇಕು, ಇಲ್ಲೂ ಒಳಗಡೆನು ಎರಡು ಬಾಗಿಲು ಇರಬೇಕು ಈ ತರ ಅಂತ. ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಇರೋರು ಹಂಗ ಮಾಡಬಹುದು, ಒಳಗಡೆ ಬರದ ಹಾಗೆ ನೋಡ್ಕೋಬೇಕು ಅಂತ ಅಲ್ವಾ? ಈಗ ತುಂಬಾ ಜನ ಒಂದ್ ಊರಲ್ಲಿ ರೇಷ್ಮೆ ಹುಳು ಸಾಕ್ತಾ ಇದ್ರೆ ಈ ಊಜಿನ ಹತೋಟಿ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗೇನ್ ನೀವು ಹೇಳ್ತಾ ಇದ್ದೀರಾ, 3-4 ಹಂತದ ಹುಳುಗಳು ವರ್ಷ ಪೂರ್ತಿ ಆ ಹಳ್ಳಿನಲ್ಲಿ ಸಿಗ್ತಾ ಇದ್ರೆ ಈ ಊಜಿ ಹುಳುಗಳು ತುಂಬಾ ಆರಾಮಾಗಿರ್ತವೆ ಅಂತ ಹೇಳ್ತಾರೆ. ಈಗ ಅಂತ ಕಡೆ ಏನ್ ಮಾಡ್ಬೇಕು ಅಂತ ಕಡೆನೆ, ಅದಕ್ಕೆ ಒಂದು ವಿಲೇಜ್ ಅಂತ ಎಲ್ಲ ರೈತರು ಏನ್ ಮಾಡ್ತಾರೆ ಗೊತ್ತಾ? ಈಗ ಒಂದು ವಿಲೇಜ್ ಅಲ್ಲಿ 10 ರೈತರಿದೆ ಅಂತ, ಇಬ್ರು ನಾವು ಹೇಳದೆಲ್ಲ ಮಾಡ್ತಾರೆ, ಬಟ್ ಮತ್ತೆ ರೈತರು ಮಾಡಲ್ಲ. ಒಂದ್ 20 ಇಲ್ಲಿಂದ 50 ರೈತರಲ್ಲಿ ಎಲ್ಲ ರೈತರು ಇಷ್ಟು ಮಾಡ್ಬಿಟ್ಟು, ಅದಕ್ಕೆ ನಾನು ಏನಂದೆ ಅಂತ, ಯೂಶ್ವಲಿ ಚಾಕಿ ಸೆಂಟರ್, ಯೂಶ್ವಲಿ ಒಂದು ವಿಲೇಜ್ ಅಲ್ಲಿ ಎಲ್ಲರೂ ಒಂದೇ ಚಾಕಿ ಸೆಂಟರ್ ಇಂದ ತರ್ತಾರೆ. ಈಗ ನಾವು ಚಾಕಿ ಸೆಂಟರ್ ತ್ರೂ, ಚಾಕಿ ಸೆಂಟರ್ ಅವರೇ ಈ ತರ ಇದೆ, ಅವರೇ ಸ್ವಲ್ಪ ಕೆಲವು ರೈತರಿಗೆ ಏನಂದ ಬಂದು ತಗೊಳ್ಳೋದಕ್ಕೂ ದುಡ್ಡು ಕಳ್ಸೋ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆವಾಗ ಚಾಕಿ ಸೆಂಟ್ರಿಂದ ಸ್ವಲ್ಪ ಎಲ್ಲರಿಗೂ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರಂದ ತುಂಬ, ಇನ್ನೊಂದು FPO ಕಡೆ ಇದೆ ಅವರು ಸ್ವಲ್ಪ ಈ ಥರ ಇದೆಲ್ಲ ಸಪ್ಲೈ ಮಾಡಿದ್ದಾರಂದ ತುಂಬ ಚೆನ್ನಾಗಿ. ಎಷ್ಟು ವಿಲೇಜಲ್ಲಿ ಕಂಟಿನ್ಯೂಸ್ ಆಗಿ ರೇರ್ ಮಾಡಲಿ, ಬಟ್ ಇದಕ್ಕೂ ಹಂಗೇನೆ, ನಮ್ಮದು ಈ ಎನ್ಥೈಮಸ್ಗೂ ಊಜಿದ ಕೋಶನೇ ಬೇಕು. ಊಜಿದ ಕೋಶ ಬಿಟ್ಟು ಅದು ಮನೆ ನೊಣದ ಕೋಶದಲ್ಲಿ ಮೊಟ್ಟೆ ಇಡುತ್ತೆ, ಬಟ್ ಊಜಿದ ಕೋಶನೇ ಅದು ಫೇವರೇಟ್ ಹೋಸ್ಟ್. ಅದಕ್ಕೆ ಆ ಥರ ನಾವು ರೈತರು ಕರೆಕ್ಟಾಗಿ ಇದೆಲ್ಲ ಫಾಲೋ ಮಾಡಿದ್ರಿಂದ ಎಷ್ಟು ಕಂಟಿನ್ಯೂಸ್ ರ್ಯಾರಿಂಗ್ ಮಾಡಿದಾಲು ಸರಿ, ಎಷ್ಟು ರೈತರಿದೆ ಅಂತಲೂ 100% ಕಂಟ್ರೋಲ್ ಮಾಡಬಹುದು. ರೇಷ್ಮೆ ಹುಳ ಇರೋ ತನಕ ಊಜಿ ಹುಳ ಇದ್ದೇ ಇರ್ತದೆ ಅಲ್ವಾ? ಏನೇ ಮಾಡಿದ್ರು 2% ಹುಳ ಅಂತೂ ಇರುತ್ತೆ, ಹೋಗೇ ಹೋಗುತ್ತೆ. ಅಲ್ವಾ? ಈಗ ಊಜಿ ಹೊಡೆದಿರೋ ಹುಳನ ಏನ್ ಮಾಡ್ಬೇಕಾಗತ್ತೆ? ಹುಳಾನು ಹಂಗೇನೆ, ಫಸ್ಟ್ ಕಸ ಎಲ್ಲ ತೆಗೆವಾಗ ಸುಮ್ಮನೆ ತಗೊಂಡು ರೈತರು ಏನ್ ಮಾಡ್ತಾರೆ, ಊಜಿ ಹಂಗೆ ಹೊರಗಡೆ ಇಟ್ಬಿಟ್ಟ ಅದರಿಂದ ಆ ಮ್ಯಾಗಾಟ್ಸ್ ಹೊರಗಡೆ ಬಂದು ಆಮೇಲೆ ಇಲ್ಲೇ ಬರುತ್ತೆ ಮನೆ ಒಳಗಡೆನೆ. ಅದಕ್ಕೆ ನಾನು ಹೇಳಿರೋದು ಕಸ ಎಲ್ಲ ತೆಗೆದು ಸುಮ್ಮನೆ ತಗೊಂಡೋಗಿ ತಿಪ್ಪೆಗೆ ಹಾಕಲೇಬಾರ್ದು. ನಾನು ಹೇಳತ್ತಂಗ ಈ ಥರ ಒಂದು ಚೀಲೆಯಲ್ಲಿ ಹಾಕ್ಬಿಟ್ಟು ಎಲ್ಲ ಸತ್ತಿರೋ ಹುಳು ಅಂತಲೂ ಸರಿ ಅದು ಸುಟ್ಟಾಕ್ಬೇಕು. ಇಲ್ಲಿಂದ ಮಣ್ಣೊಳಗಡೆ ತುಂಬ ಚೆನ್ನಾಗಿ ಒಂದು ಗುಂಡಿ ತಗೊಂಡು ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಬೇಕು. ಇಲ್ಲೇ ಸುಟ್ಟಾಕೋದ್ರಿಂದ ತುಂಬ ಬೆಸ್ಟು. ಇಲ್ಲಿಂದ ಲಾಸ್ಟ್ ಇರೋ ಕಸಾನು ಸತ್ತಿರೋ ಹುಳು ಆಗಲಿ ಎಲ್ಲ ಆಗಲಿ ಎಲ್ಲ ತಗೊಂಡು ತಿಪ್ಪೆಗೆ ಹಾಕೋದು, ಸುಮ್ಮನೆ ತಗೊಂಡು ತಿಪ್ಪೆಗೆ ಹಾಕ್ಬಾರ್ದು. ಈ ಥರ ಚೀಲೆಯಲ್ಲಿ ಕಟ್ಟಿ ಇಟ್ಬಿಟ್ಟು 15 ದಿನ ಬಿಟ್ಟು ಬಿಟ್ಟೆ ಆಮೇಲೆ ಅವರು ಹಾಕಬೇಕು. ಡಾಕ್ಟರ್ ಮಹಿಬಾ ಹೆಲನ್ ಅವರೇ, ಊಜಿ ನೊಣ ಬಿಟ್ಟರೆ ಬೇರೆ ಇನ್ಯಾವ ಕೀಟಗಳು ರೇಷ್ಮೆ ಹುಳುಗಳನ್ನು ಬಾಧಿಸೋದಿಲ್ವಾ? ಓಕೆ, ಬರುತ್ತೆ. ಈಗ ಏನಂತ ತುಂಬ ರೀಸೆಂಟ್ ಆಗಿ ಯೂಶ್ವಲ್ ಆಗಿ ರೈನಿ ಸೀಸನಲ್ಲಿ ತುಂಬ ಕಡೆ ಏನಂತ ಒಂದು ಚಿಕ್ಕ ಡಿಪ್ಟಿರನ್ ಅಂತ ನಾವು ಸ್ಕ್ಯಾವೆಂಜರ್ ಫ್ಲೈ ಅಂತ ಹೇಳ್ತೀವಿ. ಯೂಶ್ವಲಿ ಈಗ ಸತ್ತಿರ ಏನಾದರೂ ಡೆಡ್ ಬಾಡಿ, ಡೆಡ್ ಹುಳು ಆಗಲಿ, ಏನಾದರೂ ಡೆಡ್ ಬರ್ಡ್ಸ್ ಆಗಲಿ, ಏನಾದರೂ ಸತ್ತಿರ ಇದರಲ್ಲಿ ಬರೋ ಒಂದು ಹುಳು ಇದೆ. ಓಕೆ, ಅದು ಒಂದು ಡಿಪ್ಟಿರನೇ. ಈಗ ಏನಂತ ನೋಣ ಜಾತಿಗೆ ಸೇರಿ ಆ ಡಿಪ್ಟಿರನಲ್ಲಿ ಬರೋದು. ಓಕೆ, ಅದು ಏನ್ ಮಾಡುತ್ತೆ, ಅದು ಸ್ಕ್ಯಾವೆಂಜರ್ ಫ್ಲೈ ಅಂತ ಇಲ್ಲಿಂದ ಸ್ಕಟಲ್ ಫ್ಲೈ ಅಂತ ಹೇಳ್ತಾರೆ ಅದೊಂದು. ಅದು ಏನಾಗುತ್ತೆ, ಈಗ ಕೆಲವು ರೈತರ ಹತ್ರ ಏನಂತ ಅದು ತುಂಬ ಕ್ಲೀನ್ ಆಗಿಲ್ಲ, ಸರೌಂಡಿಂಗ್ ಕ್ಲೀನ್ ಆಗಿಲ್ಲ, ಆ ಥರ ಇರೋ ಟೈಮಲ್ಲಿ ಏನ್ ಮಾಡುತ್ತೆ, ಈ ಹುಳು ಒಂದು ಫಸ್ಟ್ ಬಂದು ಇದು ಸತ್ತಿರ ಹುಳುವಲ್ಲೇ ಬರೋದು. ಆಮೇಲೆ ಏನಂದ ಇದು ತುಂಬ ಜಾಸ್ತಿ ಆಗುತ್ತೆ, ಮತ್ತೆ ಹುಳುವನು ಅದು ಇದು ಮಾಡುತ್ತೆ ಅಂತ ಸ್ವಲ್ಪ ರೈತರು ಹೇಳಿದ್ದಾರೆ. ಈಗ ಪ್ರಾಬ್ಲಮ್ ತುಂಬ ಜಾಸ್ತಿ ಇಲ್ಲ, 1-5% ಈ ಥರ ಪ್ರಾಬ್ಲಮ್ ಇತ್ತು. ಆಗ ಏನು ಮಾಡಬೇಕು, ನಾವು ಬೆಡ್ ಸ್ವಲ್ಪ ಡ್ರೈ ಆಗಿ, ನಾವು ಸ್ವಲ್ಪ ಇದು ಸುಣ್ಣ ಇದು ಮಾಡ್ಬೋದು, ಸೊಟ್ಬಿಟ್ಟು ಡ್ರೈ ಆಗಿ ಇಟ್ಕೋಬೇಕು. ಇನ್ನೊಂದು ಸುತ್ತು ಚೆನ್ನಾಗಿ ಕ್ಲೀನಾಗಿ ಇಟ್ಟಿರಬೇಕು. ಸತ್ತಿರ ಹುಳು ಅಂತ ಇಮಿಡಿಯೇಟಾಗಿ ತೆಗೆದು ಒಂದು ಇದರಲ್ಲಿ ಸುಣ್ಣನು ಬ್ಲೀಚಿಂಗ್ ಪೌಡ್ರ್ ಹಾಕ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಬಿಟ್ಟು ಸುಮ್ಮನೆ ಎಲ್ಲಾದರೂ ಬಿಸಾಕಬಾರ್ದು. ಅಲ್ಲಿಗೆ ಹಾಕಿ ಸರಿಯಾಗಿ ಅದು ತಗೊಂಡೋಗಿ ಇದಕ್ಕೆ ಹಾಕಬೇಕು, ಸುಟ್ಟಾಕಬೇಕು, ಇಲ್ಲಿಂದ ಗುಂಡಿಗೆ ಹಾಕಬೇಕು. ಆ ಥರ ಹಾಕಿದ್ರಿಂದ ಈ ಥರ ಅದು ಯೂಶ್ವಲಿ ಮತ್ತೆ ಸೀಸನಲ್ಲಿ ಬರಲ್ಲ, ರೈನಿ ಸೀಸನಲ್ಲಿ ಮಾತ್ರನೇ ಬರುತ್ತೆ. ಆವಾಗ ಆ ಕ್ಲೀನಾಗಿ ಇಟ್ಕೊಂಡು ಡ್ರೈ ಆಗಿ ಇಟ್ಕೊಂಡಿದೆ ಅಂತ ಅಷ್ಟು ಪ್ರಾಬ್ಲಮ್ ಯಾರಿಗೂ ಬರಲ್ಲ. ಅದೊಂದು ಮಾಡ್ಬೋದು. ಅದು ಒಂದೇ ಕೀಟ, ಅದು ಒಂದೇ. ಬೇರೆ ಇನ್ನೊಂದು ಡರ್ಮಾಸ್ಟಿಡ್ ಬೀಟ್ಲ್ ಅಂತ, ಅದು ಯೂಶ್ವಲಿ ರೈತರ ಕಡೆ ಬರಲ್ಲ. ನಾವು ಇಲ್ಲಿ ನಮ್ದು ಗ್ರೈನೇಜಲ್ಲ ಇದು ಪ್ರಾಬ್ಲಮ್ ಇರುತ್ತೆ, ಬಟ್ ರೈತರ ಹತ್ರ ಅಷ್ಟು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಹೇಳ್ತೀನಿ, ಯೂಶ್ವಲ್ ಆಗಿ ಈ ಸೀಸನಲ್ಲಿ ರೈನಿ ಸೀಸನ್ ಬಂದ ಈಗ ಜೂನ್ ಇಂದ ಅಪ್ ಟು ಡಿಸೆಂಬರ್ ಜಾನ್ವರಿ ಬರೆ ಏನಂತ ಲೀಫ್ ರೋಲರ್ ಅಂತ ಒಂದು ಹಿಪ್ಪನೆ ಎಲೆಯಲ್ಲಿ ಬರೋ ಒಂದು ಕಿಟ ಇದೆ. ಇದೇನಾಗುತ್ತೆ, ಇದು ಇದನ್ನೇ ತಿನ್ನೋದಕ್ಕೆ ಈ ಸೀಸನಲ್ಲಿ ಈ ಲೀಫ್ ರೋಲರ್ ಅದಂತ ಲೀಫ್ ವೆಬ್ಬರ್ ಅಂತ ಹೇಳ್ತಾರೆ, ಲೀಫ್ ರೋಲರ್ ಡೈಫಿನಿಯಾ ಪಲ್ವರ್ಲಂಟಾಲಿಸ್. ಇದೇನಂತ ಇದು ರೇಷ್ಮೆ ಹುಳು ತನ ಲೆಪಿಡಾಪ್ಟ್ರನ್. ಇದನ್ನೇ ತಿನ್ನೋದಕ್ಕೂ ತುಂಬ ಬಕ್ಸು ಬರುತ್ತೆ. ಈ ಬಕ್ಸ್ ಏನಾಗುತ್ತೆ, ಇದು ತುಂಬ ಒಂದು 200-250 ಮೊಟ್ಟೆ ಇಡುತ್ತೆ. ಈ ಬಕ್ಸ್ ಏನು ಮಾಡುತ್ತೆ, ಯೂಶ್ವಲಿ ಈ ಸೀಸನಲ್ಲಿ ಫೀಲ್ಡಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕೂ ಫೀಲ್ಡಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮದು ಲೀಫ್ ರೋಲರ್ ಈ ಹುಳುವೇ ನಮ್ಮದು ಹಿಪ್ಪನೆ ಎಲೆಯನ್ನೇ ತಿನ್ನು ಆ ಹುಳುವೇ ತಿನ್ನೋದಕ್ಕೆ ಅದು ಬಂದಿರುತ್ತೆ. ಈಗ ರೈತರು ಹಂಗೇನೆ ಸೊಪ್ಪು ಕಟ್ ಮಾಡಿಕೊಂಡು ಇಲ್ಲಿ ಹುಳು ಮನೆಯಲ್ಲಿ ಹಾಕ್ತಾರೆ. ಹಾಕುವಾಗ ಏನಾಗುತ್ತೆ, ಇದು ಅದರಲ್ಲಿ ಮೊಟ್ಟೆ ಆಗಲಿ, ಕೆಲವು ಟೈಮ್ ಒಂದೆರಡು ಹುಳು ಆಗಲಿ, ಕೆಲವು ಟೈಮ್ ಬ್ಯಾಚ್ ಆಗಿ ಅದು ಒಂದು ಮೊಟ್ಟೆ ಒಂದೇ ಲೀಫಲ್ಲಿ ಇರುತ್ತೆ. ಆವಾಗ ಫುಲ್ಲು ಇಲ್ಲಿ ಬಂದು ಹ್ಯಾಚ್ ಆಗುತ್ತೆ. ಹ್ಯಾಚ್ ಆಗಿಬಿಟ್ಟು ಇದು ಏನು ಮಾಡುತ್ತೆ, ಇದು ಅಲ್ಲಿರೋ ಹುಳುಗಳೇ ಲಾಸ್ಟ್ ಇಯರ್ ಇಷ್ಟೊಂದು, ಈ ವರ್ಷ ಇನ್ನೂ ಅಷ್ಟೊಂದು ಇದು ಎಲ್ಲ, ಕೆಲವು ವರ್ಷ ಕೆಲವು ರೈತರ ಕಡೆ ಇದು ಒಳಗಡೆ ಅದು ಹ್ಯಾಚ್ ಆಗಿರೋದು ಏನಾಗುತ್ತೆ, ಅಲ್ಲಿ ಬಂದುಬಿಟ್ಟು ಅದಕ್ಕೆ ಬೇರೆ ಏನೂ ಸಿಕ್ಕಲ್ಲ, ಅಲ್ಲಿ ರೇಷ್ಮೆ ಹುಳು ಜಾಸ್ತಿ ಇದೆ ಅಲ್ವಾ, ಫುಲ್ಲು ಹುಳುನು ಹಂಗೆ ತಿನ್ಬಿಡುತ್ತದೆ. ಚೆನ್ನಾಗಿ ಅದು ಫುಲ್ಲು ಸಕ್ ಮಾಡುತ್ತೆ, ಬೇರೆ ಫುಲ್ಲು ತಿನ್ನೋದ್ರಿಂದ ಅದೆಲ್ಲ ಸಕ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡುತ್ತೆ. ಅದು ತುಂಬ ಕೆಲವು ರೈತರಿಗಿದೆ, ಬಟ್ ಅದೇನು ನೀವು ಡಿಸ್ಟ್ರಾಯ್ ಮಾಡೋದು ಬೇಡಿ. ಹಂಗೆ ಅದು ಇದು ಮಾಡಿ ಹೊರಗಡೆ ಬಿಟ್ಬಿಟ್ಟ ಸಾಕು, ಅದು ಫೀಲ್ಡಲ್ಲಿರುತ್ತೆ. ಅದರಿಂದ ಬೇರೆ ಏನು ಮಾಡೋದಕ್ಕೆ, ಬೇರೆ ಸ್ಪ್ರೇ ಮಾಡೋದಕ್ಕೋ ಅದು ಭಯದಕ್ಕೋ ಏನೂ ಆಗಲ್ಲ. ಇಮಿಡಿಯೇಟಾಗಿ ತೆಗೆದು ಹೊರಗಡೆ ಬಿಟ್ಬಿಟ್ಟ ಸಾಕು. ಮೈಸೂರಿನ ನೀವು CSRTI ಸಂಸ್ಥೆನಲ್ಲಿ ಈ ಊಜಿ ನೊಣದ ನಿಯಂತ್ರಣ, ಅದರ ಜೀವನ ಚಕ್ರ, ಅದನ್ನು ಗುರುತಿಸೋದು, ಅದಕ್ಕೆ ಬೇಕಾದಂತಹ ಏನು ನಿಸೋಲಸ್ ಥೈಮಸ್ ಅನ್ನು ಪ್ರೊಡ್ಯೂಸ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ತರಬೇತಿ ಕೊಡ್ತೀರಾ ಅಥವಾ ಏನೇನು ಸಂಶೋಧನೆಗಳು ಮಾಡ್ತೀರಿ, ಅದ್ರ ಬಗ್ಗೆ ಎಲ್ಲ ರೈತರಿಗೆ ಹೇಳ್ಕೊಡ್ತೀರಾ? ಹೇಳಿ ತೋರ್ತೀವಿ ಎಲ್ಲ. ನಾನು ಅದಕ್ಕೆ ನಾವು ಅಲ್ಲಿ ಬರೋ ರೈತರಿಗೆ ನಾವು ಇದು ಏನಂತ ನಾನು ಹೇಳಿದ್ದೀನಿ, ತುಂಬ ವರ್ಷದಿಂದಾನೇ ಇದು ಪ್ರೊಡಕ್ಷನ್, ಒಂದು 15 ವರ್ಷ ಮುಂಚೆಯಿಂದಾನೇ ಇದು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ನಾನು ಫಸ್ಟೇ ಹೇಳಿದ್ದೀನಿ, ಇದು ನಾವು ಪ್ರೊಡಕ್ಷನ್ ಮಾಡೋದು ಮನೆ ನೋಡೋದು ಕೋಶದಲ್ಲೇ, ಊಜಿ ಕೋಶದಲ್ಲಿ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾವು ಮನೆ ನೋಡೋದು ಕೋಶದಲ್ಲೇ ಅದು ಪ್ರೊಡಕ್ಷನ್ ಮಾಡೋದು. ಪ್ರೊಡಕ್ಷನ್ ಮಾಡಿ ಮ್ಯಾಕ್ಸಿಮಮ್ ಒಂದು ನಾವು ಒಂದು ಮಂತ್ಗೆ ಮಿನಿಮಮ್ 50 ಫಾರ್ಮರ್ಸ್ಗೆ ನಾವು ಕೊಡ್ತಾ ಇದ್ದೀವಿ. ಮಿನಿಮಮ್ ರೇಂಜಲ್ಲಿ 50 ಫಾರ್ಮರ್ಸ್ಗೆ ಇಲ್ಲಿ ನಮ್ಮದು ಕರ್ನಾಟಕ ಫಾರ್ಮರ್ಸ್ ಆಗಲಿ, ತಮಿಳ್ನಾಡಾಗಲಿ, ಆಂಧ್ರ ಪ್ರದೇಶ ಎಲ್ಲ ಕಡೆಯೂ, ಈಗ ಮಹಾರಾಷ್ಟ್ರನೂ ಕೇಳ್ತಾರೆ, ಅಲ್ಲೂ ಎಲ್ಲ ಕಡೆಯೂ ನಾವು ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಇನ್ನೊಂದು ಏನಂತ, ಇಲ್ಲಿ ಯಾರಾದರೂ ಒಬ್ಬರು ರೈತರು ಇಂಟ್ರೆಸ್ಟ್ ಆಗಿದ್ದೀರಾ, ನಮಗೂ ಪ್ರೊಡಕ್ಷನ್ ಮಾಡಬೇಕು, ನಾನೇ ಮಾಡಿ, ಈಗ ಎಫ್ ಪಿ ಅವರೆಲ್ಲ ಇರ್ತಾರೆ, ಆಗ ನಾವು ಇಷ್ಟು ದೂರ ಬಂದು ನಾವು ತಗೋಬೇಕು, ನಾವು ಅಲ್ಲೇ ತಗೊಳ್ತೀವಿ ಅಂತ, ಆ ಥರ ಬೇಕು ಅಂತಲೂ ನೀವು ಬಂದಿದ್ದೀರಂತ ಬಂದು ಕೇಳಿದಂತ ನಾವು ಅಲ್ಲೇ ನಿಮಗೂ ಟ್ರೈನಿಂಗ್ ಕೊಡ್ತೀವಿ. ನೀವು ಟ್ರೈನಿಂಗ್ ಕೊಟ್ಬಿಟ್ಟು ನೀವು ಹೋಗಿ ಅಲ್ಲೇ ಪ್ರೊಡಕ್ಷನ್ ಮಾಡಿಬಿಟ್ಟು ರೈತರಿಗೆ ಸಪ್ಲೈ ಮಾಡ್ಬೋದು, ಅದು ನಾವು ಮಾಡ್ತೀವಿ. ಇನ್ನೂ ಏನಾದರೂ ಹೊಸ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀರಾ ಊಜಿ ನೋಣ ಹತೋಟಿ ಮಾಡೋದಕ್ಕೆ? ಊಜಿ ನೋಣ ಹತೋಟಿ ಮಾಡೋದಕ್ಕೆ ಈಗ ಫೆರಮೋನ್ ಟ್ರ್ಯಾಪ್ ಲಾಸ್ಟಾಗಿ ನಾವು ಡೆವಲಪ್ ಮಾಡಿರೋದು, ಆ ಫೆರಮೋನ್ ಟ್ರ್ಯಾಪ್ ಡೆವಲಪ್ ಮಾಡಿರೋದು. ಇನ್ನೂ ಅದು ಸ್ವಲ್ಪ ನಾವು ಇಂಪ್ರೊವೈಸ್ ಮಾಡ್ಬೋದು, ಹೆಂಗೆ ಅದಕ್ಕೆ ನಾವು ಈಗ ಟ್ರೈ ಮಾಡ್ತಾ ಇದ್ದೀವಿ. ಏನಂತ ನಾವು ಅದು ಟ್ರ್ಯಾಪ್ ಯೂಶ್ವಲಿ ನಾವು ಅದು ಇದು ಮಾಡಿರೋದು ಏನಂತ ಮೇಲ್ಸ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಆಗ ಫೀಮೇಲ್ಸು ಅಟ್ರ್ಯಾಕ್ಟ್ ಮಾಡೋದಿಂದ. ಈಗ ಕೈರಮೋನ್ಸ್ ಅಂತ ಹೇಳ್ತೀವಿ ನಾವು, ಹೇಳ್ತೀವಿ ಅಲ್ವಾ, ಈಗ ಮಲ್ಬರಿದು ಸೊಪ್ಪದ ಸ್ಮೆಲ್ಲಿಂದ ಹುಳದು ಸ್ಮೆಲ್ಲಿಂದ ಬರುತ್ತಾ ಅಂತ. ಬಟ್ ಆಗ ಏನಂತ ನಾವು ಆ ಥರ ಏನಾದರೂ ಕೈರಮೋನ್ಸು ಇನ್ನೊಂದು ಫೀಮೇಲ್ಸು ಅಟ್ರ್ಯಾಕ್ಟ್ ಮಾಡಿದ್ದೀವಿ ಅಂತ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಅದಕ್ಕೂ ಈಗ ನಾವು ಟ್ರೈ ಮಾಡ್ತಾ ಇದ್ದೀವಿ, ಅದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಕಂಟ್ರೋಲ್ ಸಿಕ್ಕಲಿ ಅಂತ ಅದು ಮಾಡ್ತಾ ಇದ್ದೀವಿ. ನೋಡಿ, ಇರೋದು ಒಂದೇ ಒಂದು ಕೀಟ, ಆದರೆ ಅದು ಎಷ್ಟು ತೊಂದರೆ ಕೊಡುತ್ತೆ ರೇಷ್ಮೆ ಬೆಳೆಗಾರರಿಗೆ. ಮನೆ ನೊಣಗಳಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಗುರುತಿಸ್ಬೋದು, ಆದರೆ ಹಿಡಿಯೋದು ಕಷ್ಟ. ಬಹಳ ವೇಗವಾಗಿ ತುಂಬ ಫಾಸ್ಟಾಗಿ ರೇಷ್ಮೆ ಹುಳುಗಳನ್ನು ಆಶ್ರಯಿಸ್ಬಿಡುತ್ತೆ ಅಲ್ವಾ? ಒಂದು ಹುಳು ಒಂದು ಎರಡು ನೊಣೆ ಫೀಮೇಲ್ ನೊಣೆ ಬಂದಿದೆ ಅಂತ ಮಿನಿಮಮ್ 1 ಕೆಜಿ ಲಾಸ್ ಆಗಿಬಿಡುತ್ತೆ. 1 ಕೆಜಿ ಒಂದು 250 ಬರೇ ಮೊಟ್ಟೆ ಇಡುತ್ತೆ ಸರ್, 400-500 ಬರೇ ರೆಕಾರ್ಡ್ ಮಾಡಿದ್ದಾರೆ. ಆನ್ ಆವರೇಜ್ 250 ಇಟ್ಕೊಂಡಾಲು ಅಷ್ಟು ಲಾಸ್ ಬಂದ ನೋಡಿ, ಅದು ಎಷ್ಟು ಬುದ್ಧಿವಂತ ನೋಣ. ಒಂದ್ಸರಿ ಒಂದ್ ಹುಳದ ಮೇಲೆ ಇಟ್ಟರೆ ಮತ್ತೆ ಅದ್ರ ಮೇಲೆ ಪೂರ್ತಿ ಇಡಲ್ಲ, ಇನ್ನೊಂದು ಅದ್ರದ್ದು ಒಂದು ಇದೇನಂತ ಈ ಡಿಸೀಸ್ಡ್ ವಾಮ್ಸಲ್ಲಿ ಇಡಲ್ಲ, ಅದಕ್ಕೂ ಗೊತ್ತು ಎಷ್ಟು ಒಳ್ಳೆ ಏನಂದ ಅವ್ರ ಒಳ್ಳೆ ರೈತರಂತ ನಮಗೂ ಗೊತ್ತಾಗುತ್ತೆ. ಅವ್ರ ಹುಳು ಚೆನ್ನಾಗಿದೆ ಅಂತ, ಏನು ಡಿಸೀಸ್ ಇಲ್ಲ ಏನೂ ಇಲ್ಲ ಅಂತ, ಊಜಿ ಜಾಸ್ತಿ ಬಂದಿದೆ ಅಂತ ಅದು ಚೆನ್ನಾಗಿದೆ ಅಂತ. ಏನಂದ ಅದು ಒಳ್ಳೆ ಚೆನ್ನಾಗಿರೋ ಹುಳುವಲ್ಲೇ ಮೊಟ್ಟೆ ಇಡೋದು, ಡಿಸೀಸ್ಡ್ ವಾಮ್ಸ್ ಅಂತ ಅದಕ್ಕೂ ಗೊತ್ತು, ಅದರಲ್ಲಿ ಅದು ಮೊಟ್ಟೆ ಇಡೋದೇ ಇಲ್ಲ. ಒಳ್ಳೆ ರೇಷ್ಮೆ ಬೆಳೆಗಾರನೇ ಹುಡುಕೊಂಡು ಹೋಗುತ್ತೆ, ಹಂಗೇನು ಹೇಳ್ಬೋದು ಸರ್. ಒಳ್ಳೆಯದು ಮೇಡಮ್, ಇದುವರೆಗೆ ಊಜಿ ನೊಣದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿ ನೀಡಿದ್ರಿ. ನಮ್ಮ ಕೇಳುಗರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಓಕೆ, 8-9-3-2-2-3-0-0. ಇನ್ನೊಮ್ಮೆ ಹೇಳ್ತೀರಾ? 8-9-3-2-2-2-3-0-0. ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್.